ಎಂಥ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಅಥವಾ ಸಸಿಯನ್ನ ನಾಟಿ ಮಾಡೋದು ಒಳ್ಳೇದಂತಿರೋ, ಬೀಜವನ್ನ ನೇರವಾಗಿ ಬಿತ್ತನೆ ಮಾಡೋದು ಒಳ್ಳೇದಂತಿರೋ ಮೆಣಸಿನಕಾಯಿ ಬೆಳೆಯಲ್ಲಿ? ಕಳೆದ 10 ವರ್ಷಗಳಲ್ಲಿ ನಾವು ನೋಡಿದಾಗ ಇದೇ ಮೊದಲನೇ ಬಾರಿ ನಮಗೆ ಇಷ್ಟೊಂದು ಮೆಣಸಿನಕಾಯಿ ಬೆಳೆ ಒಂದು ಭೂಮಿ ಜಾಸ್ತಿ ಆಗಿರುವಂತದ್ದು. ಸೊ ಹಾಗಾಗಿ ಈಗ ಏನಾಗಿದೆ ಅಂದ್ರೆ ಒಂದು ಬೀಜದ ಒಂದು ಲಭ್ಯತೆನೂ ಸಹ ಈ ಸಲ ರೈತರಿಗೆ ತುಂಬಾ ತೊಂದರೆ ಆಗಿದೆ. ಬೀಜ ಅಂದ್ರೆ ಅಷ್ಟು ಮಟ್ಟಿಗೆ ಒಂದು ಬೇಡಿಕೆ ಜಾಸ್ತಿ ಆಗಿದೆ, ಯಾಕೆ ಹಿಂದಿನ ವರ್ಷ ಅದಕ್ಕೆ ಒಳ್ಳೆ ಬೆಲೆ ಸಿಕ್ಕಿದೆ ಅನ್ನೋ ಒಂದು ಕಾರಣದಿಂದ ಈ ವರ್ಷನೂ ಅದಕ್ಕೆ ತುಂಬಾನೇ ಬೇಡಿಕೆ ಜಾಸ್ತಿ ಆಗಿದೆ. ಮತ್ತೆ ಪರ್ಟಿಕ್ಯುಲರ್ ಆಗಿ ರೈತರು ಹೋದ ವರ್ಷ ಯಾವುದಕ್ಕೆ ಹೆಚ್ಚು ರೇಟ್ ಸಿಕ್ಕಿತ್ತು ಅದೇ ವೆರೈಟಿ ಬೇಕು ಅಂತ ಹೇಳಿ ಈ ವರ್ಷ ತುಂಬಾ ಕೇಳ್ತಾ ಇದ್ದಾರೆ. ಸೊ ಆತರ ಕೇಳೋದಕ್ಕಿಂತ ನಮಗೆ ಲಭ್ಯವಿರುವಂತಹ ವೆರೈಟಿಯನ್ನ ಅಥವಾ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸೂಕ್ತ ಬೇಸಾಯ ಕ್ರಮಗಳನ್ನ ಪಾಲಿಸಿದ್ದೆ ಆದಲ್ಲಿ ಅವರಿಗೆ ಹೆಚ್ಚು ಆದಾಯವನ್ನ ರೈತರು ಖಂಡಿತವಾಗಿಯೂ ತಗೊಳ್ಬಹುದು. ಇದರಲ್ಲಿ ಮುಖ್ಯವಾಗಿರುವಂತದ್ದು ಅಂದ್ರೆ ಸಸಿಗಳನ್ನ ನಾಟಿ ಮಾಡುವಂತದ್ದು ಅಥವಾ ಬೀಜಗಳನ್ನ ಡೈರೆಕ್ಟ್ ಆಗಿ ಬಿತ್ತುವಂತದ್ದು ಯಾವ ರೀತಿಯಲ್ಲಾದ್ರೂ ಮಾಡಬಹುದು. ಈ ಒಂದು ಭಾಗದಲ್ಲಿ ನಾವು ನೋಡಿದಾಗ ರಾಯಚೂರು ಬಳ್ಳಾರಿ ಒಂದು ಈ ಕಡೆ ಭಾಗದಲ್ಲಿ ನೋಡಿದಾಗ ಬೀಜಗಳನ್ನ ನೇರವಾಗಿ ಬಿತ್ತೋದನ್ನ ನಾವು ನೋಡ್ತಾ ಇರ್ತೀವಿ. ಬೀಜಗಳನ್ನ ನೇರವಾಗಿ ಬಿತ್ತೋದು ಮಾಡಬಹುದು, ಆದ್ರೆ ರೈತರು ಗಮನಿಸಬೇಕಾಗಿರುವಂತ ಅಂಶ ಅಂತ ಅಂದ್ರೆ ಅಂತರವನ್ನ ಕಾಪಾಡಬೇಕು, ಸೂಕ್ತವಾದ ಅಂತರವನ್ನ ಅಂದ್ರೆ ಸಾಲಿನಿಂದ ಸಾಲಿಗೆ 3 ಅಡಿ ಅಂತರವನ್ನ ಮತ್ತೆ ಗಿಡದಿಂದ ಗಿಡಕ್ಕೆ 1-1.5 ಅಡಿಯನ್ನ ಅವರು ಕಾಪಾಡಲೇಬೇಕಾಗುತ್ತೆ. ಹೈಬ್ರಿಡ್ ಆದಲ್ಲಿ 1.5 ಅಡಿ ಕಾಪಾಡಬೇಕಾಗುತ್ತೆ, ವೆರೈಟೀಸ್ ಆದಲ್ಲಿ 1 ಅಡಿ ನೀವು ಕಾಪಾಡಿದ್ರು ಸಾಕು. ಸೊ ಬೀಜವನ್ನ ಡೈರೆಕ್ಟ್ ಆಗಿ ಬಿತ್ತವರು ಅಂದ್ರೆ ಯೂಶಲಿ ವೆರೈಟೀಸ್ನ ಬಿತ್ತಾ ಇರ್ತಾರೆ, ಹೈಬ್ರಿಡ್ ಕಾಸ್ಟ್ಲಿ ಆಗಿರೋದ್ರಿಂದ ಆ ಬೀಜವನ್ನ ಹೆಚ್ಚಾಗಿ ಬಿತ್ತದಿಲ್ಲ. ಸೊ ಹಾಗಾಗಿ ಬೀಜವನ್ನ ಬಿತ್ತಿದ ನಂತರ 30 ದಿನಗಳ ನಂತರ ತಿನ್ನಿಂಗ್ ಅಂದ್ರೆ ತುಂಬಾ ಎಲ್ಲಿ ಜಾಸ್ತಿ ಆಗಿರುತ್ತೋ ಒತ್ತಾಗಿರುತ್ತೋ ಅಲ್ಲಿ ಹಸನುಗೊಳಿಸುವಂತದ್ದು ಅಂದ್ರೆ ಹೆಚ್ಚಾಗಿರುವಂತಹ ಸಸಿಗಳನ್ನ ಕಂಪಲ್ಸರಿ ಅವರು ಕೀಳಲೇಬೇಕು. ಅವರು ಕಿತ್ತಿಲ್ಲ ಅಂದ ಪಕ್ಷದಲ್ಲಿ ಗಿಡಗಳು ತುಂಬಾ ಚೆನ್ನಾಗಿತ್ತು, ಆರೋಗ್ಯಕರವಾಗಿತ್ತು, ಚೆನ್ನಾಗಿದೆ, ಇಳುವರಿ ಜಾಸ್ತಿ ಆಗತ್ತೆ ಹಾಗೆ ಬಿಟ್ಟ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ರೋಗ ಮತ್ತೆ ಕೀಟಗಳ ಹಾವಳಿ ಜಾಸ್ತಿ ಆಗಿ ಅದನ್ನ ನಿರ್ವಹಣೆ ಮಾಡಕ್ಕಾಗ್ದಿರ ಅವರು ಬೆಳೆಯನ್ನ ಕಳ್ಕೊಳ್ತಾರೆ. ಹಾಗಾಗಿ ಅಂತರವನ್ನ ಕಾಪಾಡೋದು ಎರಡರಲ್ಲೂ ಸಹ, ಸಸಿಗಳನ್ನ ನಾಟಿ ಮಾಡುವ ಪದ್ಧತಿಯಲ್ಲೂ ಸಹ ಇದರಲ್ಲೂ ಸಹ ತುಂಬಾನೇ ಮುಖ್ಯ. ಎರಡನೇದಾಗಿ ಸಸಿಗಳನ್ನ ನಾಟಿ ಮಾಡುವಂತಹ ಸಮಯದಲ್ಲಾದ್ರೆ ನರ್ಸರಿಯಿಂದ ಸಸಿಗಳನ್ನ ತಗೊಂಡ್ ಬರೋದಕ್ಕಿಂತ ಮುಂಚೆ ತುಂಬಾ ಸದೃಢವಾಗಿ ಚೆನ್ನಾಗಿರುವಂತಹ ಸಸಿಗಳನ್ನ ಆಯ್ಕೆ ಮಾಡಿ ತಗೊಂಡ್ ಬನ್ನಿ. ನಂತರ ಅದು ಸಸಿಗಳನ್ನ ತಗೊಂಡು ಬರೋದಕ್ಕಿಂತ 1-5-6 ದಿನಗಳ ಮುಂಚಿತವಾಗಿ ನರ್ಸರಿಯಲ್ಲಿ ಚೂಟುವಿಕೆಯನ್ನ ಮಾಡೋದ್ರಿಂದ ಸಸಿಗಳು ನಾವು ತಗೊಂಡ್ ಬಂದು ನಾವು ಮುಖ್ಯ ಭೂಮಿಗೆ ಹಾಕಿದಾಗ ತುಂಬಾ ಸದೃಢವಾಗಿ ಬೆಳೆಯುತ್ತೆ. ಅಂದ್ರೆ ಅಲ್ಲಿ ನೀವು ಚೂಟುವಿಕೆ ಮಾಡೋದ್ರಿಂದ ಕಾಂಡಗಳು ದಪ್ಪನಾಗಿ ಬೇರುಗಳು ಚೆನ್ನಾಗಿ ಬೆಳೆದು ನಾವು ತಗೊಂಡ್ಬಂದು ಹಾಕಿದಾಗ 1 ಸಸಿನೂ ಸಹ ಹಾಳಾಗ್ದಿರ ಸಾಯಿದಿರ, ಎಲ್ಲಾ ಸಸಿಗಳು ಸಕ್ಸಸ್ ರೇಟ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಕೌಲು ಹೊಡೆಯೋದಕ್ಕೆ ತುಂಬಾ ಅವಕಾಶ ಇರುತ್ತೆ. ಮೇಲ್ಗಡೆ ಹೈಟ್ ಮೇಲ್ಗಡೆ 3 ಎಲೆಗಳು 3 ಎಲೆಗಳು 3 ಎಲೆಗಳ ಗಾತ್ರದ ಅಂದ್ರೆ ಆ ತುದಿಯನ್ನಷ್ಟೇ ಚೂಟಬೇಕಾಗುತ್ತೆ, ತುಂಬಾ ಜಾಸ್ತಿ ಚೂಟಬಾರದು. ಚೂಟಿದ ನಂತರ 19-ಆಲ್ ಯಾವ್ದಾರ ಒಂದು ಪೋಷಕಾಂಶಗಳನ್ನ 5 ಗ್ರಾಂ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡೋದ್ರಿಂದ ಅವು ಬೇಗ ಗುಣಮುಖವಾಗುತ್ತೆ, ನೆಕ್ಸ್ಟ್ ಕೌಲು ಹೊಡೆಯೋದಕ್ಕೆ ರೆಡಿ ಆಗಿರುತ್ತೆ. ಚೂಟಿದಂತ ಸಸಿಗಳನ್ನ ತಂದು ಹಚ್ಚಬೇಕು ರೈತರು. ಹೌದು, ಚೂಟಿದ ಕೂಡಲೇ ಮಾಡಬಾರದು. ಮಾಡಬಾರದು ಚೂಟಿದ ನಂತರ ನರ್ಸರಿಯಲ್ಲೇ 19-ಆಲ್ ಏನಾದ್ರು ಸ್ಪ್ರೇ ಮಾಡಿ 4-5 ದಿನಗಳ ಕಾಲ ನರ್ಸರಿಯಲ್ಲೇ ಇರೋದಕ್ಕೆ ಬಿಡಬೇಕು. ಹಾಗಾಗಿ ಆ ಗಾಯದಿಂದ ಹೊರಗಡೆ ಬರುತ್ತೆ ಗಿಡಗಳು. ನಂತರ ನಾವು ಮುಖ್ಯ ಭೂಮಿಗೆ ವರ್ಗಾವಣೆ ಮಾಡಿದಾಗ ಸಸಿಗಳು ಬೇಗ ಕವಲೊಡೆದು ತುಂಬಾ ಸದೃಢವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂಗ ಆಗತ್ತೆ. ನೇರವಾಗಿ ಬಿತ್ತನೆ ಮಾಡಿರುವಂತವರು 30 ದಿನಗಳ ನಂತರ ಅವರು ಯಾವಾಗ ಹೆಚ್ಚಾದಂತಹ ಸಸಿಗಳನ್ನ ಕಿತ್ತಾಕ್ತಾರೆ ಅಂತ ಸಮಯದಲ್ಲಿ ಚೂಟುವಿಕೆಯನ್ನ ಮಾಡಬಹುದು. ಅದರಿಂದ ಸಸಿಗಳು ಕವಲು ಜಾಸ್ತಿ ಹೊಡೆಯುತ್ತೆ. ಇಲ್ಲ ಅಂದ್ರೆ ನೀವು ಚೂಟಿಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಉದ್ದವಾಗಿ ಕವಲುಗಳು ಜಾಸ್ತಿ ಹೊಡೆದಿರ ನೇರವಾಗಿ ಇಳುವರಿ ತುಂಬಾನೇ ಪೆಟ್ಟು ಬೀಳುತ್ತೆ ಇದರಿಂದ. ಹಾಗಾಗಿ ಈ ಕಾರ್ಯವನ್ನ ಪ್ರತಿ ರೈತರು ಕೈಗೊಳ್ಳಲೇಬೇಕಾಗತ್ತೆ. ಮುಖ್ಯವಾಗಿರೋ ಅಂಶ ಅಂದ್ರೆ ನರ್ಸರಿಯಿಂದ ಸಸಿಗಳನ್ನ ತಂದ ನಂತರ ನಾಟಿಗೆ ಮುಂಚಿತವಾಗಿ ಚೂಟುವಿಕೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ನಾಟಿ ಮಾಡೋ ಸಮಯದಲ್ಲಿ ಚೂಟೋಣ ಬಿಡು, ಚೂಟಿ ನಾಟಿ ಮಾಡ್ತಿರ್ತಾರೆ, ಹೌದು ಮಾಡಬಾರದು, ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಮತ್ತೇನೇ ಮಾಡ್ತಾರೆ ಅಂದ್ರೆ ತುದಿಯನ್ನ ಇಟ್ಕೊಂಡು ಟ್ವಿಸ್ಟ್ ಮಾಡ್ತಾರೆ, ಈ ತರ ಟ್ವಿಸ್ಟ್ ಮಾಡಿ ಮುರಿದು ತೆಗ್ದಾಕ್ತಾರೆ. ಆತರನು ಯಾವುದೇ ಕಾರಣಕ್ಕೂ ರೈತರು ಮಾಡಬಾರದು. ಆತರ ಮಾಡೋದ್ರಿಂದ ಗಿಡಗಳಿಗೆ 2 ರೀತಿಯಲ್ಲಿ ಪೆಟ್ಟು ಬೀಳುತ್ತೆ, ಒಂದು ಕತ್ತರಿಸಿರುವಂತದ್ದು, ಇನ್ನೊಂದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾವಣೆ ಮಾಡಿದಾಗ ಗಿಡಗಳು ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ಸೊ ಹಾಗಾಗಿ ಗಿಡಗಳು ಬೆಳವಣಿಗೆಯನ್ನ ಬೇಗ ನಮಗೆ ತೋರಿಸೋದಿಲ್ಲ. ಹಾಗಾಗಿ ಈ ಕಾರ್ಯವನ್ನ ರೈತರು ಕಂಪಲ್ಸರಿ ಮಾಡಲೇಬೇಕು. ಎಷ್ಟು ಇಲ್ಲಿ ಅಂತರ ಸಾಲಿನಿಂದ ಸಾಲಿಗೆ, ಸಸಿಯಿಂದ ಸಸಿಗೆ ಎಷ್ಟು ಇರಬೇಕಂತಿರ್ತಾವ? ಹೈಬ್ರಿಡ್ ಆದ್ರೆ ನೀವು ಸಾಲಿನಿಂದ ಸಾಲಿಗೆ 3 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ ಒಂದರಿಂದ ಒಂದೂವರೆ ಅಡಿ ಅಂತರವನ್ನ ಕಾಪಾಡಲೇಬೇಕಾಗತ್ತೆ. ಚಿವುಟುವಿಕೆ ನೀವು ಮಾಡಿದೀರಾ ಅಂದಾಗ ಒಂದೂವರೆ ಅಡಿ ಅಂತರ ಇತ್ತು ಅಂದ್ರೇನ, ಸಸಿಗಳು ತುಂಬಾ ಸದೃಢವಾಗಿ ಕವಲು ಜಾಸ್ತಿ ಒಡೆದು ಬೆಳೆಯೋದಕ್ಕೆ ಪ್ರಾರಂಭ ಆಗತ್ತೆ. ಅದೇ ನೀವು ಬೀಜವನ್ನ ಬಿತ್ತಿದ್ದೀರಾ ಅನ್ನೋದಾದ್ರೆ ಎರಡೂವರೆಯಿಂದ ಮೂರು ಅಡಿ. ಮೂರು ಅಡಿ ಯಾಕೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಕುಂಟೆ ಹೊಡೆಯೋದಕ್ಕೆ, ಅವ್ರಿಗೇನಾದ್ರು ಬೇರೆ ಬೇಸಾಯ ಮಾಡೋದಕ್ಕೆ ಈಸಿ ಆಗತ್ತೆ, ಕಳೆ ತೆಗೆಯೋದಕ್ಕೆಲ್ಲಾನು, ಇಲ್ಲಾಂದ್ರೆ ಕಷ್ಟವಾಗತ್ತೆ ಅಂತ ನಾವು ಮೂರು ಅಡಿ ಅಂತ ಹೇಳ್ತೀವಿ. ಗಿಡದಿಂದ ಗಿಡಕ್ಕೆ ಒಂದು ಅಡಿ ಅಂತರವನ್ನ ನೀವು ಕಾಪಾಡ್ಕೋಬಹುದು. ಅಂದ್ರೆ ಸಾಮಾನ್ಯವಾಗಿ ಬಿತ್ತುವಂದ್ರೆ ತಳಿಗಳನ್ನ ಬಿತ್ತಿರ್ತಾರೆ, ಹೈಬ್ರಿಡ್ ಬಿತ್ತುವಲ್ಲ ರೈತರು ಸಾಮಾನ್ಯವಾಗಿ. ಹೈಬ್ರಿಡ್ ಆದ್ರೆ ನೀವು ಹೇಳಿದ್ರೆ ಮೂರು ಮತ್ತು ಒಂದೂವರೆ ಅಡಿ ಅಂತರ ಇಟ್ಕೋಬೇಕು. ಹೌದು. ಇಲ್ಲಿ ಸಸಿಗಳನ್ನ ನಾಟಿ ಮಾಡುವಾಗ, ಬಿತ್ತನೆ ಮಾಡುವಾಗ ಏನು ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕಾಗತ್ತೆ ರೈತರು? ಸಸಿಗಳನ್ನ ನಾವು ಬಿತ್ತನೆ ಮಾಡುವಂತ ಸಾಲುಗಳನ್ನ ನೀವು ತಯಾರಿಸಿದ ಕೂಡಲೇ, ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು ವಾರ ಮುಂಚಿತ 15 ದಿನ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರವನ್ನ ಕಂಪಲ್ಸರಿ ರೈತರು ಕೊಡಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಕೊಟ್ಟಿಗೆ ಗೊಬ್ಬರವನ್ನ ಮರೆತು ಬರೀ ಇನ್ಆರ್ಗ್ಯಾನಿಕ್ ಚೀಲದ ಗೊಬ್ಬರದ ಮೊರೆ ಹೋಗ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಅಭಾವ ಆಗುತ್ತೇನೋ ಅನ್ನೋ ಯೋಚನೆಯಲ್ಲಿ ಈಗಲೇ ಎಷ್ಟು ಬೇಕೋ ಅಷ್ಟು ಚೀಲಗಳನ್ನ ತಂದಿಟ್ಕೊಳ್ಳುವಂತಹ ಸಿದ್ಧತೆಯನ್ನು ರೈತರು ಮಾಡ್ಕೊತಾ ಇದ್ದಾರೆ. ಸೊ ಇದು ತುಂಬಾನೇ ತಪ್ಪಾದಂತಹ ಒಂದು ಕೆಲಸ ಅಂತ ಹೇಳ್ಬೋದು. ದಯವಿಟ್ಟು ರೈತರು ಯಾವುದೇ ಕಾರಣಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕದಿರಾ, ನಾವು ಮುಖ್ಯ ಬೆಳೆಗಳನ್ನ ಅದು ಇತರ ಆದಾಯ ತುಂಬಾ ತೆಗೆಯುವಂತ ಕಮರ್ಷಿಯಲ್ ಬೆಳೆಗಳನ್ನ ನಾವು ಬೆಳೆಯೋದು ತುಂಬಾನೇ ಕಷ್ಟ ಆಗುತ್ತೆ. ಕೊಟ್ಟಿಗೆ ಗೊಬ್ಬರದ ಜೊತೆ ಅಕಸ್ಮಾತ್ ಕೊಟ್ಟಿಗೆದ ಪ್ರಮಾಣ ನಂಗೆ ತುಂಬಾ ಕಡಿಮೆ ಇತ್ತು ಅನ್ನೋ ಅಂತ ಸಮಯದಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಜೈವಿಕ ಗೊಬ್ಬರಗಳನ್ನ ಬೆರೆಸಿಬಿಟ್ಟು ಉತ್ಕೃಷ್ಟವಾದ ಕೊಟ್ಟಿಗೆ ಗೊಬ್ಬರವನ್ನ ತಯಾರಿಸಿಕೊಂಡು ಅಕಸ್ಮಾತ್ ನಿಮ್ಮ ಇಡೀ ಭೂಮಿಗೆ ನೀವು ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಬದುಗಳು ಏನ್ ಮಾಡಿರ್ತೀರಾ ಆ ಬದುಗಳ ಮೇಲೆ ಆ ಸಾಲುಗಳಿಗೆ ಅಷ್ಟೇ ನೀವು ಕೊಟ್ಟಿಗೆ ಗೊಬ್ಬರವನ್ನ ಕೊಟ್ಟರು ಸಹ ಅದು ಗಿಡಗಳಿಗೆ ಲಭ್ಯ ಆಗತ್ತೆ. ಸೊ ಕೊಟ್ಟಿಗೆ ಗೊಬ್ಬರವನ್ನ ಕೊಡದಿರ ಯಾವುದೇ ಕಾರಣಕ್ಕೂ ರೈತರು ಸಸಿಗಳನ್ನಾಗ್ಲಿ ಅಥವಾ ಯಾವುದೇ ಬೆಳೆಗಳನ್ನಾಗ್ಲಿ ಖಂಡಿತವಾಗಿಯೂ ಬೆಳಿಬಾರ್ದು. ಇನ್ನೊಂದು ಮುಖ್ಯವಾಗಿರುವಂತ ಅಂಶ ಅಂದ್ರೆ ಜೈವಿಕ ಗೊಬ್ಬರಗಳು, ಟ್ರೈಕೋಡರ್ಮ, ಸುಡೋಮನಸು, ಅಜೋಸ್ಪೈರಿಲಮ್ಮು, ಅಷ್ಟೊಬ್ಬ ಏನೇ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ಮುಂಚಿತವಾಗಿ ಕೊಟ್ರೆ ಸಸಿ ನಾಟಿ ಮಾಡುವ ಸಮಯದಲ್ಲಿರಬಹುದು ಅಥವಾ ಬೀಜೋಪಚಾರವನ್ನ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಇದರಲ್ಲಿ ಮುಂದೆ ಬರುವಂತಹ ರೋಗ ಮತ್ತೆ ಕೀಟಗಳ ಹಾವಳಿಯನ್ನ ಇದರಲ್ಲಿ ಕಂಟ್ರೋಲ್ ಮಾಡಬಹುದು. ಸೊ ಹಾಗಾಗಿ ಕೇವಲ 100 ರೂಪಾಯಿಯಲ್ಲಿ ನಾವು ಕಂಟ್ರೋಲ್ ಮಾಡಬಹುದಾದಂತಹ ರೋಗ ಮತ್ತೆ ಕೀಟಗಳನ್ನ ಈ ಜೈವಿಕ ಗೊಬ್ಬರಗಳಲ್ಲಿ ಕಂಟ್ರೋಲ್ ಮಾಡಬಹುದು. ಅದೇ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು 3,000-4,000 ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಏನು ಜೈವಿಕ ಗೊಬ್ಬರಗಳನ್ನು ಕೊಡಬೇಕಂತೀರಿ ಬಿತ್ತನೆ ಸಮಯದಲ್ಲಿ? ಬಿತ್ತನೆ ಸಮಯದಲ್ಲಿ ಬೀಜೋಪಚಾರ, ಬೀಜವನ್ನ ಯಾರು ಬಿತ್ತನೆ ಮಾಡ್ತಿದ್ದೀರಾ ಅನ್ನೋ ಪಕ್ಷದಲ್ಲಿ ಟ್ರೈಕೋಡರ್ಮ, ಸುಡೋಮೊನಾಸ್, ಅಜೋಸ್ಪೈರುಲಮ್ ಅತ್ PSB ಈ ಒಂದು ಗೊಬ್ಬರಗಳನ್ನ ನೀವು ಬೀಜೋಪಚಾರವಾಗಿ ಮಾಡಬಹುದು. ಅಂದ್ರೆ 5-10 ಗ್ರಾಂ 1 kg ಬೀಜಕ್ಕೆ ನೀವು ಪುಡಿಯನ್ನ ಉದುರಿಸಿ ಅದಕ್ಕೆ ನೀವು ಬೆಲ್ಲದ ನೀರು, ಸುಮ್ಮನೆ ಬೆಲ್ಲ ಕರಗಿಸಿರುವಂತಹ ನೀರು, ಪಾಕ ಅಲ್ಲ, ನೀರನ್ನ ಚುಮುಕ್ಸಿ ನಾವು ಅದಕ್ಕೆ ಸೌರೋದ್ರಿಂದ ಅದು ಕ್ಲೀನಾಗಿ ಅಂಟ್ಕೊಳ್ಳುತ್ತೆ ಜೈವಿಕ ಗೊಬ್ಬರಗಳು ಬೀಜಕ್ಕೆ. ಅದನ್ನ ರಾತ್ರಿ ನೆರಳಿನಲ್ಲಿ ಒಣಗಿಸಿ ಬೆಳಿಗ್ಗೆ ಅದು ಉದುರುದ್ರಾಗಿ ಸಿಗುತ್ತೆ, ಕೈಗೆ ಅಂಟೋದಿಲ್ಲ, ನೇರವಾಗಿ ಬಿತ್ತನೆಯನ್ನ ಮಾಡಬಹುದು. ಇಲ್ಲ ನಾವು ಬೀಜಗಳನ್ನ ಈಗ ಬಿತ್ತನೆ ಮಾಡ್ತಿದೀವಿ ಜೈವಿಕ ಗೊಬ್ಬರವನ್ನ ಹೀಗೆ ಹಾಕ್ತಿದೀವಿ ಅನ್ನೋದಾದ್ರೆ ಆ ತರ ಮಾಡ್ಬೇಕು ಅಂದ್ರೆ ಬೆಲ್ಲದ ನೀರು ಬೇಡ, ನೀರನ್ನಷ್ಟೇ ಚುಮುಕ್ಸಿ ನಾವು ಬೀಜೋಪಚಾರವನ್ನ ತೆಳುವಾಗಿ ಮಾಡಿ ನೇರವಾಗಿ ಬಿತ್ತಬಹುದು. ಇದು ಬೀಜಗಳನ್ನ ಬಿತ್ತೋದು. ಸಸಿಗಳನ್ನ ನಾಟಿ ಮಾಡುವಂತವ್ರು ನರ್ಸರಿಗಳಲ್ಲಿ ಏನಾದ್ರು ಸಸಿಗಳಿತ್ತು ಅಂದ್ರೇನ, ಅಲ್ಲೇ ಬೇಕಿದ್ರೆ ನೀವು ಈ ಒಂದು ಜೈವಿಕ ಗೊಬ್ಬರಗಳನ್ನ ಎರೆಜಲದಲ್ಲಿ ಮಿಶ್ರಣ ಮಾಡಿ ನೀವು ಒಂದು ಟ್ರೇಗಳಿಗೆ ಸುರಿಬಹುದು. ಯಾಕೆಂದ್ರೆ ಬೇರುಗಳೆಲ್ಲ ನೆನಿಬೇಕು ಚೆನ್ನಾಗಿ. ಅಲ್ಲಿ ಆಗ್ಲಿಲ್ಲ ನಾವು ಕೈಗೊಳ್ಳೋದಕ್ಕೆ ಆ ಕ್ರಮವನ್ನ ಅಂತ ಹೇಳಿದಾಗ ನೀವು ತಗೊಂಡ್ ಬಂದ ಮೇಲೆ 50 ಗ್ರಾಂ 1 ಲೀಟರ್ ನೀರಿಗೆ ಜೈವಿಕ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಸಸಿಗಳನ್ನ ತೆಗೆದು ಬೇರುಗಳನ್ನ ಅದರಲ್ಲಿ ಅದ್ದಿ ನಂತರ 20 ಸೆಕೆಂಡ್ಗಳ ಕಾಲ ಅದ್ದು ಬಿಟ್ಟು ನೀವು ಮುಖ್ಯ ಭೂಮಿಗೆ ವರ್ಗಾವಣೆಯನ್ನ ಮಾಡಬಹುದು. ಇದರಿಂದ ಬೇರುಗಳಲ್ಲಿ ಅಥವಾ ಭೂಮಿಯಲ್ಲಿರುವಂತಹ ರೋಗಾಣುಗಳಿಂದ ಬರುವಂತಹ ರೋಗಗಳನ್ನ 100% ಹತೋಟಿ ಸಸಿಗಳ ಸಮಯದಲ್ಲಿ, ಅಂದ್ರೆ ಚಿಕ್ಕದಿದ್ದಾಗ ಸಸಿಗಳು ಚಿಕ್ಕದಿದ್ದಾಗ ಆ ಸಮಯದಲ್ಲಿ ಬರುವಂತಹ ರೋಗ ಬಾಧೆಯನ್ನ ಹತೋಟಿಯನ್ನ ಮಾಡಬಹುದು. ಇದಲ್ಲದೆ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ಇದೆ. ಇದು IIHR ಬೆಂಗಳೂರು ಅವರು ಡೆವಲಪ್ ಮಾಡಿರುವಂತಹ ಒಂದು ಮಿಶ್ರಣ, ಮೈಕ್ರೋಬ್ಸ್ ಅಂತ ಹೇಳ್ತೀವಿ, ಜೀವಾಣುಗಳ ಒಂದು ಮಿಶ್ರಣ ಇದು. ಈ ಮಿಶ್ರಣ 3 ರೀತಿಯಾದ ಮಿಶ್ರಣಗಳನ್ನ ಅದರಲ್ಲಿ ಹಾಕಿ ಅದನ್ನ ಪುಡಿಯನ್ನ ತಯಾರಿಸಿರ್ತಾರೆ. ಆ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯನ್ನ ಉಪಯೋಗಿಸೋದ್ರಿಂದ ಸಹ ಸಸಿ ಕೊಳೆ ರೋಗವನ್ನ ನಾವು ಆದಷ್ಟು ತಡೆಗಟ್ಟಬಹುದು. ಅದು ಇದು ಸಿಗತ್ತೆ ಇಲ್ಲಿ ನಮ್ಮ ಎಲ್ಲ ರೈತರಿಗೆ ಸ್ಥಳೀಯವಾಗಿ? ಏನಾದರೂ ಸ್ಥಳೀಯವಾಗಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಇದು ಕೇವಲ ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಕೃಷಿ ವಿಜ್ಞಾನ ಕೇಂದ್ರ, AEEC ಎಲ್ಲರೂ ಅಂತ ಕಡೆ ನಿಮ್ಗೆ ಸಿಗುತ್ತೆ, ಬಟ್ ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ. ಇನ್ನ ಈಗೇನು ಬಿತ್ತುವಾಗ ಯಾವುದು ಪೋಷಕಾಂಶ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬೇಡ ಅಂತೀರಾ ರೈತರಿಗೆ ಅಥವಾ ಹೇಗೆ? ರಾಸಾಯನಿಕ ಗೊಬ್ಬರವನ್ನ ರೈತರಲ್ಲಿ ಒಂದು ಮೂಢನಂಬಿಕೆ ಏನು ಅಂದ್ರೆ, ಗಿಡಗಳನ್ನ ನಾಟಿ ಮಾಡಿದ ನಂತರ ಬರೀ DAP ಯೂರಿಯಾ ಅಷ್ಟೇ ಕೊಡಬೇಕು, ಪೊಟ್ಯಾಶ್ ಕೊಡಬಾರದು, ಪೊಟ್ಯಾಶ್ ಆಮೇಲೆ ಲೇಟಾಗಿ ಕೊಡಬೇಕು ಅನ್ನೋದೊಂದಿದೆ. ಖಂಡಿತವಾಗಿಯೂ ತಪ್ಪು. ನೋಡಿ, ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಯೂರಿಯಾ ಗಿಡಗಳಿಗೆ ಕಂಪಲ್ಸರಿ ಬೇಕು. ಯಾಕೆಂದ್ರೆ ಎಲೆಗಳು ದೊಡ್ಡದಾಗಿ ಚೆನ್ನಾಗಿ ಬೆಳೆದ್ರೆ ಫೋಟೋಸಿಂಥೆಸಿಸ್ ಚೆನ್ನಾಗಿ ಅಂದ್ರೆ ಅದು ಗಿಡಗಳು ಕವಲೊಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಕಾಯಿ ಬಿಡೋದಕ್ಕೆ ಎಲ್ಲದಕ್ಕೂ ಸಹ ಅದು ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಹಾಗಾಗಿ ಯೂರಿಯಾ ಅಂಶ ಬೇಕೇ ಬೇಕು. DAP ಅಥವಾ SSP ಅಂತ ಹೇಳ್ತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳಿ, ಫಾಸ್ಫರಸ್ ರಂಜಕ. ಇದು ರಂಜಕ ಯಾಕೆ ಬೇಕು ಅಂದ್ರೆ ಕವಲುಗಳು ಜಾಸ್ತಿ ಒಡೆಯೋದಕ್ಕೆ. ನಮ್ಮಲ್ಲಿ ಏನಾದರೂ ಕವಲುಗಳು ಒಡೆಯುತ್ತೆ, ಬಟ್ ದೂರ ದೂರ ಅದು ಒಡೆಯುತ್ತೆ, ಕಾಂಡದ ಮೇಲೆ ದೂರ ದೂರ ಕವಲು ಹೊಡೆದಾಗ ಗ್ಯಾಪ್ ಜಾಸ್ತಿ ಆದಷ್ಟು ನಮಗೆ ಗಿಡಗಳು ಎತ್ತರವಾಗಿ ಬೆಳೆಯುತ್ತೆ, ಬಟ್ ನಮಗೆ ಇಳುವರಿ ಜಾಸ್ತಿ ಬರೋದಿಲ್ಲ. ನಮಗೆ ಕವಲು ಹೇಗೆ ಹೊಡಿಬೇಕು ಅಂದ್ರೆ ಅಂತರ ಕಡಿಮೆ ಇರಬೇಕು, ಒಂದು ಕವಲಿಂದ ಇನ್ನೊಂದು ಕವಲಿಗೆ ಅಂತರ ಕಡಿಮೆ ಇದ್ದಷ್ಟು ನಮ್ಗೆ ಇಳುವರಿ ಜಾಸ್ತಿ. ಕವಲು ಯಾವಾಗ ಹೊಡೆಯುತ್ತೆ ಅಂತ ಹೇಳಿದ್ರೆ DAP ಅಥವಾ SSP ಅಂದ್ರೆ ರಂಜಕ ಅಂಶ ನಾವು ಯಾವಾಗ ಭೂಮಿಗೆ ಕೊಡ್ತೀವೋ ಅದು ಕೊಡುತ್ತೆ. ನೆಕ್ಸ್ಟ್ ಪೊಟ್ಯಾಶ್. ಪೊಟ್ಯಾಶ್ ಅಂಶ ಯಾಕೆ ಬೇಕು ನಮ್ಗೆ ಅಂದ್ರೆ ಹೂವು ಬಿಡೋದಕ್ಕೆ, ಮತ್ತೆ ಕಾಯಿ ಬಿಡೋದಕ್ಕೆ ಅಥವಾ ಕಾಯಿ ಬಣ್ಣ ಚೆನ್ನಾಗಿ ಬರೋದಕ್ಕೆ, ಹೂವು ಉದುರದೇ ಇರೋದಕ್ಕೆ, ಇದೆಲ್ಲ ಅಂಶಗಳಿಗೆ ನಮಗೆ ಪೊಟ್ಯಾಶ್ ಅಂಶ ಬೇಕೇ ಬೇಕು. ಹಾಗಾಗಿ ನಾವು ಪೊಟ್ಯಾಶ್ ಅನ್ನು ಕೊಡಬೇಕು. ಆದರೆ ಈ ಮೂರರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ, ಸಸಿಗಳನ್ನು ನಾಟಿ ಮಾಡಿದ ಸಮಯದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಸಹ ಕೊಡಬೇಕಾಗತ್ತೆ, ಅಥವಾ ಸಸಿಗಳನ್ನು ನಾಟಿ ಮಾಡಿ ಚಿಗುರು ಬರುವಂತಹ ಸಮಯವನ್ನು ನೋಡಿಕೊಂಡು ಯೂರಿಯಾ DAP ಪೊಟ್ಯಾಶ್ ಮೂರನ್ನು ನೀವು ಕೊಡಬೇಕಾಗತ್ತೆ ಭೂಮಿಗೆ. ಯಾಕೆ ಅಂದ್ರೆ ಯೂರಿಯಾ ಮತ್ತೆ DAP ನಾವು ಕೊಟ್ಟ ನಂತರ ಗಿಡಗಳಿಗೆ ಬೇಗ ಲಭ್ಯ ಆಗತ್ತೆ, ಆದ್ರೆ ಪೊಟ್ಯಾಶ್, ನಾನು ಇವತ್ತು ಪೊಟ್ಯಾಶ್ ಅನ್ನ ನಾನು ಭೂಮಿಗೆ ಹಾಕಿದ್ರೆ ಅದು ನನ್ನ ಗಿಡಗಳಿಗೆ ಲಭ್ಯವಾಗೋದು 1-1.5 ತಿಂಗಳ ನಂತರ. ಹಾಗಾಗಿ ಅದು 1.5 ತಿಂಗಳ ನಂತರ, 1 ತಿಂಗಳ ನಂತರ ಅಂದ್ರೆ ಹೂವ ಬಿಡುವಂತ ಸಮಯ. ಈಗ ನಾನು ಪೊಟ್ಯಾಶ್ ಹಾಕಿದ್ರೆ ಹೂವ ಬಿಡುವಂತ ಸಮಯದಲ್ಲಿ ಆ ಪೊಟ್ಯಾಶ್ ಅಂಶ ಗಿಡಗಳಿಗೆ ಸಿಗುತ್ತೆ. ಆದ್ರೆ ನಾನು ಹೂವ ಬಿಡುವಂತ ಸಮಯದಲ್ಲಿ ನಾನು ಪೊಟ್ಯಾಶ್ ಅನ್ನ ಹಾಕಿದ್ರೆ ಅದು ಮುಂದೆ ಯಾವಾಗ್ಲೂ ಕಾಯಿ ಬಿಡುವಂತ ಸಮಯದಲ್ಲಿ ನನಗೆ ಸಿಗತ್ತೆ, ಬಟ್ ಇವಾಗ ಏನಾಗುತ್ತೆ, ಹೂವು ಉದುರುವಂತಹ ಸಾಧ್ಯತೆಗಳನ್ನ ನಾವು ಜಾಸ್ತಿ ನೋಡ್ತಾ ಇರ್ತೀವಿ. ಹಾಗಾಗಿ ದಯವಿಟ್ಟು ರೈತರು ಪೊಟ್ಯಾಶು DAP ಯೂರಿಯಾ ನಾವು ಬೇಸಿಕ್ ಆಗಿ ಕೊಡ್ಲೇಬೇಕು. ನಂತರ ನೀವು ಏನು ಮಣ್ಣನ್ನ ಏರಿಸ್ತಿರಲ್ಲ 30 ದಿನಗಳ ನಂತರ, ಇನ್ನೊಮ್ಮೆ ಬಾರಿ ನೀವು DAP ಮತ್ತೆ ಯೂರಿಯಾವನ್ನ ಕೊಡಬಹುದು. ಗಿಡಗಳು ಸ್ವಲ್ಪ ದೊಡ್ಡದಾಯ್ತು, ಆವಾಗ ಏನಾದ್ರು ಲಘು ಪೋಷಕಾಂಶಗಳು ಮುಖ್ಯವಾಗಿ ಬೇಕೇ ಬೇಕು. ಸೊ ಲಘು ಪೋಷಕಾಂಶಗಳ ಮಿಶ್ರಣನೂ ಸಿಗುತ್ತೆ ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರಬಹುದು, ಗಂಗಾವತಿ ಎಲ್ಲಾ ಕಡೆನೂ ಸಹ ವೆಜಿಟೇಬಲ್ ಸ್ಪೆಷಲ್ ಅಂತ ಸಿಗುತ್ತೆ. ವೆಜಿಟೇಬಲ್ ಸ್ಪೆಷಲ್, ತರಕಾರಿ ಸ್ಪೆಷಲ್ ಅಂತ ಹೇಳ್ತೀವಿ. ಅದರಲ್ಲಿ ಸುಮಾರು 6-7 ಲಘು ಪೋಷಕಾಂಶಗಳನ್ನ ಮಿಕ್ಸ್ ಮಾಡಿ ಒಂದು ಪುಡಿಯನ್ನ ಮಾಡಿರ್ತಾರೆ. ಅಂದ್ರೆ ಒಂದು ತರಕಾರಿಗೆ ಬೇಕಾಗಿರುವಂತಹ ಎಲ್ಲಾ ಲಘು ಪೋಷಕಾಂಶಗಳ ಮಿಶ್ರಣ ಅಲ್ಲಿ ತಯಾರಿ ಸಿದ್ಧತೆ ಆಗಿರುತ್ತೆ. ಅದನ್ನ ನಾವು ಗಿಡಗಳಿಗೆ ಸಿಂಪರಣೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆ ಏನ್ ಬರುತ್ತೆ ಅದನ್ನ ನಿವಾರಣೆ ಮಾಡಬಹುದು. ಅಂದ್ರೆ ಇದನ್ನ ಸಸಿಗಳನ್ನ ನಾಟಿ ಮಾಡಿದ 15 ದಿನ ಒಂದು ಬಾರಿ, ಅದಾಗಿದ ನಂತರ 10 ದಿನಕ್ಕೆ ಒಂದ್ಸಾರಿ, ಇನ್ನೊಂದ್ಸಲ 10 ದಿನಕ್ಕೆ, ಅಂದ್ರೆ 3 ಬಾರಿ, 1-1.5 ತಿಂಗಳ ಒಳಗಡೆ ನಾವು 3 ಸಾರಿ ನಾವು ಇದನ್ನ ಸಿಂಪರಣೆಯನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯಾದ ಲಘು ಪೋಷಕಾಂಶಗಳ ಕೊರತೆಯನ್ನ ನಾವು ಗಿಡದಲ್ಲಿ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ವೆಜಿಟೇಬಲ್ ಸ್ಪೆಷಲ್ ಅನ್ನ ಎಷ್ಟು ಹಾಕಿ ಸಿಂಪರಣೆ ಮಾಡ್ಬೇಕು ಅಂತ ಹೇಳ್ತಾರೆ ರೈತರಿಗೆ? 1 ಕೆಜಿ 1 ಎಕರೆಗೆ 1 ಕೆಜಿ 1 ಎಕರೆಗೆ ಪುಡಿ ರೂಪದಲ್ಲಿ ಇರುತ್ತೆ. ಹೌದು, ಪುಡಿ ರೂಪದಲ್ಲಿ ಇರುತ್ತೆ. 1 ಕೆಜಿ 1 ಎಕರೆಗೆ 200 ಲೀಟರ್ ನೀರಿಗೆ 1 ಕೆಜಿ ಮಿಶ್ರಣವನ್ನ ಹಾಕಿ 5 ಶಾಂಪು 5 ನಿಂಬೆಹಣ್ಣು ಇದನ್ನ ಮಿಕ್ಸ್ ಮಾಡಿ ಸಿಂಪರಣೆಯನ್ನ ಮಾಡ್ಬೇಕು 1 ಎಕರೆಗೆ. ಇನ್ನ ಮುಖ್ಯವಾಗಿ ಇದರಲ್ಲಿ ಏನಾದರೂ ರೈತರು ಬಹಳಷ್ಟು ಕಳೆಗಳ ಸಮಸ್ಯೆ ಬಂದರೆ ಕಳೆನಾಶಕಗಳನ್ನು ಯೂಸ್ ಮಾಡ್ತಿರ್ತಾರೆ ಮೆಣಸಿನಕಾಯಲ್ಲಿ, ತಾವು ವಿಜ್ಞಾನಿಗಳಾಗಿ ಏನು ಹೇಳ್ತಾರೆ ರೈತರಿಗೆ ಕಳೆನಾಶಕ ಉಪಯೋಗ ಮಾಡೋದು ಮೆಣಸಿನಕಾಯಲ್ಲಿ ಸೂಕ್ತ ಅಂತೀರಾ? ಹೇಗೆ ಇಲ್ಲರಿ, ಭಾಳ ಕಳೆ ಆಗಿಬಿಟ್ಟಿತ್ತು ಅದಕ್ಕೆ ಕಳೆನಾಶಕ ಹೊಡೆದ್ಬಿಟ್ಟಿವಿ ಅಂತ ಹೇಳ್ತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಕಳೆ ಒಂದು ಹಾವಳಿ ಜಾಸ್ತಿನೂ ಆಗಿದೆ, ಅದ್ರ ಜೊತೆಗೆ ಕಳೆ ನಿರ್ವಹಣೆಗೆ ಕಳೆನಾಶಕಗಳ ಬಳಕೆ ಅತಿಹೆಚ್ಚವಾಗಿ ಆಗ್ಬಿಟ್ಟಿದೆ, ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಒಂದು ಆಳುಗಳ ಕೊರತೆ ಇರಬಹುದು, ಸಮಸ್ಯೆ ಆಗ್ತಾ ಇದೆ ಅಂತ ರೈತರು. ಹೌದು, ಆಮೇಲೆ ಮತ್ತೆ ಈಗ ಆಳಿನ ಒಂದು ಕೂಲಿ ಜಾಸ್ತಿ ಆಗಿರೋದ್ರಿಂದ ಅದ್ರ ಬದಲಾಗಿ ನಾವು ಕೆಮಿಕಲ್ ಸ್ಪ್ರೇ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅನ್ನೋ ಒಂದು ಮೂಲ ಕಾರಣ ಇರುತ್ತೆ. ಅದರಲ್ಲಿ ಎರಡು ರೀತಿಯಲ್ಲೂ ನಮ್ಗೆ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಅನುಕೂಲ ಅಂತ ಹೇಳಿದ್ರೆ ವೀಡ್ಸ್ ನ ನಾವು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಕಂಟ್ರೋಲ್ ಮಾಡಬಹುದು, ಒಂದು ಅಥವಾ ಎರಡು ಕೂಲಿ ಆಳುಗಳಲ್ಲಿ ಮಾಡಬಹುದು. ಬಟ್ ಅನಾನುಕೂಲ ಅಂತ ಹೇಳಿದಾಗ ಎಲ್ಲಿ ನಾವು ಸಾವಯವ ರೀತಿಯಲ್ಲಿ ನಾವು ಬೇಸಾಯವನ್ನ ಮಾಡ್ತಾ ಇರ್ತೀವಿ, ಅಥವಾ ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ ಚೆನ್ನಾಗಿ ನಾವು ಭೂಮಿಗೆ ಉಪಯೋಗಿಸಿ ನಾವು ಸಾವಯವ ರೀತಿಯಲ್ಲಿ ಮಾಡ್ತಾ ಇದೀವಿ ಅಂದಾಗ, ಇಂತಹ ಒಂದು ಕೆಮಿಕಲ್ಸ್ ನ ಸ್ಪ್ರೇ ಮಾಡೋದ್ರಿಂದ ಅದರಲ್ಲಿರುವಂತಹ ಎರೆಹುಳಗಳಾಗಿರ್ಬೋದು, ಸೊ ಇವೆಲ್ಲನೂ ಸತ್ತೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಸಾವಯವ ರೀತಿಯಲ್ಲಿ ಮಾಡಬೇಕು ಅಂತ ಇಚ್ಛಿಸ್ತಾ ಇರೋರು ಯಾವುದೇ ಕಾರಣಕ್ಕೂ ವೀಡಿಸೈಡ್ ನ ಉಪಯೋಗಿಸಬಾರದು. ಇಲ್ಲ, ನಾವು ಸಾವಯವ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂದ ಪಕ್ಷದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿರ್ದಿಷ್ಟವಾಗಿ ಬೇಕಾಗಿರುವಂತಹ ಸಮಯದಲ್ಲಿ ಅಷ್ಟೇ ಸ್ಪ್ರೇ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಬಳಸ್ಕೋಬಹುದು. ಕಳೆ ನಾಶಕಗಳು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ಸಸಿನ ನಾಟಿ ಮಾಡೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ಪೆಂಡಿಮೆಥಿಲಿನ್ ಅಂತ ಸಿಗತ್ತೆ. ಅದು ಪೆಂಡಿಮೆಥಿಲಿನ್ 38.7% ಇರುವಂತದ್ದು 3.5 mL 3.5 mL ಅಷ್ಟು 1 L ನೀರಿಗೆ ಮಿಕ್ಸ್ ಮಾಡಿಕೊಂಡು ಸಿಂಪರಣೆಯನ್ನ ಮಾಡಬೇಕು. ಅದಕ್ಕಿಂತ ಮುಂಚೆನೆ ಮಾಡಿಬಿಡೋದು, ಮುಂಚೆನೆ ಮಾಡಿ, ಒಂದ್ ದಿನ ಮುಂಚಿತವಾಗಿ ಮಾಡಬೇಕು. ಸೊ ಈ ತರ ಮಾಡೋದ್ರಿಂದ ನೀವು ಏನಿಲ್ಲನೂ ಒಂದ್ 20-25 ದಿನ, ಒಂದು ತಿಂಗಳವರೆಗೂ ಯಾವುದೇ ರೀತಿಯಾದ ಕಳೆಗಳು ಬರದೇ ಇರೋ ತರ ನೀವು ನಿರ್ವಹಣೆಯನ್ನ ಮಾಡಬಹುದು. ನಂತರದ ದಿನಗಳಲ್ಲಿ ನೀವು ಕುಂಟೆ ಒಡೆಯೋದು ಅಥವಾ 1-2 ಬಾರಿ ನೀವು ಕೈಯಿಂದ ಕಳೆಗಳನ್ನ ನಿರ್ವಹಣೆ ಅಂದ್ರೆ ಕಿತ್ರೂ ಸಹ ಅದು ಎಫೆಕ್ಟಿವ್ ಆಗಿ ಕಂಟ್ರೋಲ್ನ ಮಾಡಬಹುದು. ಇಲ್ಲ, ನಾವು ಇನ್ನೂ ಹಚ್ಚೋದಕ್ಕೆ ತುಂಬಾ ದಿನ ಇದೆ, ಸಸಿ ನಾಟಿ ಮಾಡೋದಕ್ಕೆ ಇನ್ನೂ ಒಂದು 20-30 ದಿನ ಟೈಮ್ ಇದೆ, ಅದು ಜಮೀನು ತುಂಬಾನೇ ಕಳೆಗಳಿದೆ ಅಂದಾಗ ಗ್ಲೈಪೋಸೇಟ್ ಅಂತ ಸಿಗುತ್ತೆ, ಅದನ್ನು ಸಹ 1 L 1 ಹೆಕ್ಟೇರ್ ಪ್ರದೇಶಕ್ಕೆ ಮಾಡಬಹುದು. ಅದನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಭೂಮಿ ತೇವ ಇದ್ದಾಗ, ತೇವಾಂಶದಲ್ಲಿದ್ದಾಗ ಸಿಂಪರಣೆ ಮಾಡಿದಾಗ ಎಲ್ಲಾ ರೀತಿಯಾದ ಕಳೆಗಳು ಸಹ ಅದರಲ್ಲಿ ಸುಟ್ಟೋಗುತ್ತೆ. ಬೆಳೆದಂತ ಕಳೆಗಳ ಮೇಲೆ ಹಾಕ್ಬೇಕಿದೆ. ಹೌದು, ಚೆನ್ನಾಗಿರುವಂತಹ ಬೆಳೆ ಇದ್ರೂ ಸಹ ಸುಟ್ಟೋಗುತ್ತೆ. ಹಾಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ 15-20 ದಿನ ಮುಂಚಿತವಾಗಿ ಭೂಮಿ ತಯಾರಿಕೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಇದನ್ನ ಸಿಂಪರಣೆಯನ್ನು ಮಾಡಿಕೊಂಡ್ರೆ ಬೇಸಿಕ್ ಆಗಿ ಫಸ್ಟ್ ಕಳೆಗಳ ನಿರ್ವಹಣೆ ಮಾಡಬಹುದು. ನಂತರ ಸಸಿ ನಾಟಿ ಮಾಡೋಕ್ಕಿಂತ 1 ದಿನ ಮುಂಚಿತವಾಗಿ ಪೆಂಡಿಮೆಥಿಲಿನ್ ಸ್ಪ್ರೇ ಮಾಡಿಕೊಂಡ್ರೆ 1 ತಿಂಗಳವರೆಗೂ ನೀವು ಕಳೆಯನ್ನ ನಿರ್ವಹಣೆ ಮಾಡಬಹುದು. ನಂತರ 1-2 ಬಾರಿ ಕೈಯಿಂದ ನೀವು ಕಳೆಯನ್ನ ತಗೊಂಡ್ರೆ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಈಗ ಮೆಣಸಿನಕಾಯಿಯಲ್ಲಿ ತಾವು ಹೇಳಿದ್ರೆ ಈಗ ಹಚ್ಚುವಾಗ ಅಥವಾ ಬಿತ್ತನೆ ಮಾಡುವಾಗ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು, ಆಮೇಲೆ 1 ತಿಂಗಳಾದ್ಮೇಲೆ 1.5 ತಿಂಗಳಾದ್ಮೇಲೆ ಮತ್ತೆ ರಾಸಾಯನಿಕ ಗೊಬ್ಬರ. ಇಲ್ಲಿ ರೈತರು ನೋಡ್ತಾ ಇರ್ತೀವಿ ಮೆಣಸಿನಕಾಯಿಯಲ್ಲಿ 3-4 ಸಲ ಗೊಬ್ಬರ ಹಾಕ್ತಾ ಇರ್ತಾರೆ ಹಂಗೆ, ಇದು ಹೇಗೆ ಇಲ್ಲಿ ತಾವು ರೈತರಿಗೆ ಏನು ಹೇಳ್ತೀರಿ? ಅದು ವೈಜ್ಞಾನಿಕವಾಗಿ ಅವರು ಹಾಕೋದಿಲ್ಲ, ಒಂದು ಪಕ್ಕದಲ್ಲಿ ಹಾಕ್ತಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಹಾಕ್ತಾರೆ ಒಂದನೇದು. ಎರಡನೇದು ಇಲ್ಲ ಅಂತ ಹೇಳಿದ್ರೆ ಅವರು ಅಂದ್ರೆ ಈಗ ಹೂವು ಬಿಡ್ತಾ ಇದೆ, ಕಾಯಿ ಬಿಡ್ತಾ ಇದೆ, ನಾನು ಪೊಟ್ಯಾಶ್ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಹಾಕ್ತಾ ಇರ್ತಾರೆ. ಅಷ್ಟೇ ಬಿಟ್ಟರೆ ವೈಜ್ಞಾನಿಕವಾಗಿ ಈ ಮಾಹಿತಿಯನ್ನ ತಿಳ್ಕೊಂಡ್ರೆ ಅಷ್ಟೊಂದು ಗೊಬ್ಬರಗಳನ್ನ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ಅವಾಗ ಏನಾದ್ರು ಅವ್ರಿಗೇನಾದ್ರು ಹೂವು ಉದುರುವಂತ ಸಮಸ್ಯೆಗಳು ಬೇರೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆಯಿಂದನೂ ಕಾಣಿಸ್ಕೊಳ್ಬಹುದು, ಅಥವಾ ವಾತಾವರಣದಿಂದನಾದ್ರೂ ಕಾಣಿಸ್ಕೊಳ್ಬಹುದು. ಅದಕ್ಕೆ ಮುಂಚಿತವಾಗಿ ಯಾವುದೇ ಒಂದು ಬೆಳೆಯನ್ನ ನೀವು ಬೆಳೆಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನಿಮ್ಮ ಜಮೀನನ್ನ 3 ವರ್ಷಕ್ಕೆ 1 ಬಾರಿ ಸಾಯಿಲ್ ಟೆಸ್ಟ್ ನ ಮಾಡಿಸಿ, ಮಣ್ಣು ಪರೀಕ್ಷೆ ಕಂಪಲ್ಸರಿ. ಮಣ್ಣು ಪರೀಕ್ಷೆಯನ್ನ ನೀವು 1 ಸಲ ಮಾಡಿಸಿ ನಮ್ಮಲ್ಲಿ ರಿಪೋರ್ಟ್ ನೀವು ತೋರಿಸಿದ್ರೆ ನಿಮ್ಮ ಭೂಮಿ ಯಾವ್ದು ಒಂದು ಅಂಶ ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ನಿಮ್ಮ ಬೆಳೆ ಹೇಗೆ ಬರಬಹುದು ಅನ್ನೋದನ್ನ ನಾವು ಹೇಳ್ಬಹುದು. ಅದರ ಆಧಾರದ ಮೇಲೆ ಯಾವ ಗೊಬ್ಬರ ಜಾಸ್ತಿ ಕೊಡಬೇಕು, ಯಾವ ಗೊಬ್ಬರ ಕಡಿಮೆ ಕೊಡಬೇಕು ಅನ್ನೋದನ್ನ ರೈತರಿಗೆ ನಾವು ತಿಳಿಸ್ಕೊಡ್ಬಹುದು. ಅವಾಗ ಅನವಶ್ಯಕ ಅವರು ಗೊಬ್ಬರ ಹಾಕುವಂತ ಪರಿಸ್ಥಿತಿ ಅವರಿಗೆ ಇರೋದಿಲ್ಲ. ಇನ್ನೊಂದ್ ಎರಡನೇ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ಅಂತ ಹೇಳಿದೆ. ಈಗ ರೈತರು ಏನ್ ಮಾಡ್ತಾರೆ, ಲಾಸ್ಟ್ ಅಲ್ಲಿ ಇನ್ನೇನು ಯಾವುದೇ ಒಂದು ಬೆಳೆ ಆಗಿರ್ಬೋದು ಲಾಸ್ಟ್ ವರ್ಗೂ ಅವ್ರ ಗೊಬ್ಬರ ಹಾಕ್ತಾನೆ ಇರ್ತಾರೆ. ಆ ಗೊಬ್ಬರ ಬೆಳೆಗೆ ಸಿಗೋದಿಲ್ಲ, ಅದ್ರ ಬದಲಾಗಿ ಭೂಮಿಯಲ್ಲೇ ಇರುತ್ತೆ ಹಂಗೇನೆ. ಅದು ಕಾಲಕ್ರಮೇಣ ಏನಾಗುತ್ತೆ ಅಂದ್ರೆ ಅನ್ಅವೈಲೇಬಲ್ ಫಾರ್ಮ್ ಅಂತ ಹೇಳ್ತೀವಿ, ಅಂದ್ರೆ ಗಿಡಗಳಿಗೆ ಸಿಗದೇ ಇರುವ ರೀತಿ ಮಾರ್ಪಟ್ಟು ಭೂಮಿಯಲ್ಲಿ ಕೂತ್ಕೊಂಡ್ಬಿಡತ್ತೆ. ಅದು ಹಾಗೆ ಕೂತು ಕೂತು ನೆಕ್ಸ್ಟ್ ಸಾಲ್ಟ್ ಫಾರ್ಮೇಶನ್ ಅಂತ ಹೇಳಿ ಆಗತ್ತೆ. ಸೊ ಹಾಗಾಗಿ ಭೂಮಿಯಲ್ಲಿ ಕೂತಿರುವಂತಹ ಗೊಬ್ಬರ ಗಿಡಗಳಿಗೆ ಲಭ್ಯವಾಗುವ ರೀತಿ ಈ ಬಯೋ ಫರ್ಟಿಲೈಸರ್ಸ್ ಜೈವಿಕ ಗೊಬ್ಬರಗಳು ಅದನ್ನ ಮಾರ್ಪಡಿಸುತ್ತೆ, ಚೇಂಜ್ ಮಾಡಿ ಗಿಡಗಳಿಗೆ ಸಿಗೋ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ದಯವಿಟ್ಟು ರೈತರು ಆದಷ್ಟು ಕೊಟ್ಟಿಗೆ ಗೊಬ್ಬರ ಜೊತೆ ಮತ್ತೆ ಎರೆಹುಳ ಅಥವಾ ಎರೆಹುಳ ಗೊಬ್ಬರ ಜೊತೆ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಆಲ್ರೆಡಿ ನಮ್ಮ ಭೂಮಿಯಲ್ಲಿ ರಂಜಕದ ಅಂಶ ಜಾಸ್ತಿ ಇದೆ. ನಾವು ಕಾಮನ್ ಆಗಿ ಹೇಳುವಂತದ್ದು ಭಾರತದ ಒಂದು ಮಣ್ಣು ರಂಜಕದಲ್ಲಿ ಅನ್ಅವೈಲೇಬಲ್ ಫಾರ್ಮ್ ಅಲ್ಲಿ ಇರುತ್ತೆ ಜಾಸ್ತಿ, ರಂಜಕದ ಅಂಶ ನಮ್ಮಲ್ಲಿ ಯಥೇಚ್ಛವಾಗಿದೆ ಅಂತ. ನೀವು ಸಾಯಿಲ್ ಟೆಸ್ಟ್ ಮಾಡಿಸಿದ್ರು ಅದರಲ್ಲೂ ಅದೇ ರಿಪೋರ್ಟೇ ಕೊಡುತ್ತೆ ಯಥೇಚ್ಛವಾಗಿದೆ ಅಂತ. ಆದ್ರೆ ಅದು ಸಿಗದೇ ಇರುವಂತ ರೀತಿಯಲ್ಲಿರುತ್ತೆ. ಅದು ಸಿಗಬೇಕು ಅಂದಾಗ ನಾವು ಪಿ ಎಸ್ ಬಿ ಅಂತ ಹೇಳಿದೆ, ಫಾಸ್ಫರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಬಯೋಫರ್ಟಿಲೈಸರ್ ಜೈವಿಕ ಗೊಬ್ಬರ, ಅದನ್ನ ಉಪಯೋಗಿಸಿದಾಗ ಈ ಒಂದು ರಂಜಕದ ಅಂಶ ಗಿಡಗಳಿಗೆ ಸಿಗೋ ರೀತಿಯಲ್ಲಿ ಮಾಡುತ್ತೆ. ಹಾಗಾಗಿ ಜೈವಿಕ ಗೊಬ್ಬರ ತುಂಬಾ ಒಳ್ಳೆಯ ಒಂದು ಉತ್ತಮವಾದ ಒಂದು ಗೊಬ್ಬರ ಅಂತಾನೆ ಹೇಳ್ಬೋದು ನಮ್ಗೆ ಇದ್ರ ಜೊತೆ ಹಾಕೋದಕ್ಕೆ. ಬಟ್ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಎಲ್ಲ ಅವ್ರಿಗೆ ಈಸಿ ಆಗ್ಬೇಕು ಅಂತ ಹೇಳಿ ಜೈವಿಕ ಗೊಬ್ಬರನ ಸಿಂಪರಣೆ ಮಾಡ್ತೀನಿ ಅಥವಾ ನಾನು ಯೂರಿಯಾ ಜೊತೆ ಮಿಕ್ಸ್ ಮಾಡಿ ಉಗ್ತೀನಿ. ಈಗ ಬರ್ತಾ ಇರುವಂತ ಹೊಸ ತಂತ್ರಜ್ಞಾನಗಳು, ರೈತರ ತಂತ್ರಜ್ಞಾನಗಳು ಅಂತ ಹೇಳ್ಬೋದು, ಖಂಡಿತವಾಗಿಯೂ ತಪ್ಪು. ಅದು ಜೈವಿಕ ಗೊಬ್ಬರಗಳು ಸೂಕ್ಷ್ಮಾಣು ಜೀವಿಗಳು, ಅವು ಬದುಕಬೇಕು, ಅದು ಮಲ್ಟಿಪ್ಲೈ ಆಗ್ಬೇಕು ಮತ್ತೆ ಅದು ತನ್ನ ಕೆಲಸವನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಗೊಬ್ಬರ ಬೇಕು. ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನಾವು ಹಾಕಿದ್ರೆ ಅಷ್ಟೇ ಅದು ತನ್ನ ಕೆಲಸವನ್ನ ಮಾಡುತ್ತೆ. ಅದು ಬಿಟ್ಟು ನಾವು ಸುಮ್ಮನೆ ಹಂಗೆ ಸ್ಪ್ರೇ ಮಾಡಿದ್ವಿ ಅಥವಾ ರಾಸಾಯನಿಕ ಗೊಬ್ಬರ ಜೊತೆ ಮಿಶ್ರಣ ಮಾಡಿದ್ವಿ ಅಂದ್ರೆ ಅದು ವೇಸ್ಟ್. ಈಗ ಮುಖ್ಯವಾಗಿ ರೈತರು 1 ಎಕರೆ ಮೆಣಸಿನಕಾಯಿಗೆ ಇಲ್ಲ ಸರ್ ಕನಿಷ್ಠ ಅಂದ್ರು 50,000 ರೂಪಾಯಿ ಖರ್ಚು ಆಗೇ ಆಗುತ್ತೆ, 50-60,000 ರೂಪಾಯಿ ಖರ್ಚು ಆಗುತ್ತೆ 1 ಎಕರೆಗೆ, ಅಷ್ಟು ಮಾಡಲೇಬೇಕು ಇಲ್ಲಿಗಂದ್ರೆ ಮೆಣಸಿನಕಾಯಿ ಬರೋದಿಲ್ಲ. ಪ್ರತಿ ವಾರ ಸಿಂಪರಣೆ ಮಾಡಲೇಬೇಕು ಇಲ್ಲಿಗಂದ್ರೆ ಮೆಣಸಿನಕಾಯಿ ಕೈಗೆ ಬರೋದಿಲ್ಲ ಸರ್ ಅಂತ ಹೇಳ್ತಿರ್ತಾರೆ. ಹೇಗೆ ರೈತರು ಇಷ್ಟರ ಖರ್ಚು ಮಾಡ್ತಾ ಇದ್ದಾರೆ ಅಂತ, 1 ಎಕರೆ ಮೆಣಸಿನಕಾಯಿಗೆ 50-60,000 ರೂಪಾಯಿ ಖರ್ಚು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಭಯ, ರೈತರಲ್ಲಿರುವಂತಹ ಭಯ, ಭಯ ಎಲ್ಲಿ ಕೈ ಬಿಡುತ್ತೋ ನಮ್ಮ ಮೆಣಸಿನಕಾಯಿ ಹೋಗ್ಬಿಡುತ್ತೋ ಅಂತ, ಎಲ್ಲಿ ಹೋಗ್ಬಿಡುತ್ತೋ ಅಂತ ಒಂದೇದು. ಎರಡನೇದು, ಅವರು ನೇರವಾಗಿ ಅಂಗಡಿಗಳಲ್ಲಿ ಹೋಗಿ ಕೆಮಿಕಲ್ಸ್ ನ ತಗೊಳ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನ 1 ಬಾರಿ ಸ್ಪ್ರೇ ಮಾಡಿದ್ರೆ ಆಗೋದಿಲ್ಲ, 2-3 ಬಾರಿ ಹಿಂಗೆ ಸ್ಪ್ರೇ ಮಾಡ್ತಾ ಇದ್ರೆ ನೀನ್ ಮ್ಯಾನೇಜ್ ಮಾಡಬಹುದು ಅನ್ನುವಂತಹ ಒಂದು ಪ್ರೇರೇಪಣೆ ಸಿಗುತ್ತೆ, ತುಂಬಿಟ್ಟಿರ್ತಾರೆ ಅವ್ರಿಗೆ. ಹಾಗಾಗಿ ಎಲ್ಲಿ ಬರುತ್ತೋ ಅನ್ನೋ ಮುಂಜಾಗ್ರತೆಯಾಗಿ ಈಗ ಏನ್ ಮಾಡ್ತಾರೆ ಅವರು, 3 ದಿನಕ್ಕೆ ಒಮ್ಮೆ 4 ದಿನಕ್ಕೆ ಒಮ್ಮೆ ಭಯದಿಂದ ಸ್ಪ್ರೇ ಮಾಡ್ತಾ ಇರ್ತಾರೆ, ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಒಂದೇದು. ಎರಡನೇದು, ಯಾವ್ದಾದ್ರು ಒಂದು ನಮಗೆ ರೋಗ ಅಥವಾ ಕೀಟಗಳ ಹಾವಳಿ ಬರುತ್ತೆ ಅಂದಾಗ ಒಂದೇ ಸಲ ಇಡೀ ಜಮೀನಿಗೆ ಬರಲ್ಲ, ಬಂದ್ರೆ ನಮ್ಗೆ ಕೇವಲ 1 ಅಥವಾ 2 ಗಿಡಕ್ಕೆ ಕಾಣಿಸ್ಕೊಳ್ಳುತ್ತೆ ಇನಿಷಿಯಲಿ. ಕಾಣಿಸ್ಕೊಂಡ ತಕ್ಷಣ ನಾವು ಕಂಟ್ರೋಲ್ ಮೆಷರ್ಸ್ ಮಾಡಿದ್ರೆ ನಾವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ನ ಮಾಡಬಹುದು. ಎರಡನೇದು. ಮೂರನೇ ಅಂಶ ಮುಖ್ಯವಾಗಿ ಅಂದ್ರೆ, ಅದಕ್ಕೆ ನಾವು ಹೇಳ್ತೀವಿ ಜೈವಿಕ ಗೊಬ್ಬರ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ. ಮುಂಜಾಗ್ರತಾ ಕ್ರಮ ಅಂದ್ರೆ ಕೆಮಿಕಲ್ಸ್ ನ ಸ್ಪ್ರೇ ಮಾಡೋದಲ್ಲ. ಮುಂಜಾಗ್ರತೆ ಕ್ರಮ ಅನ್ನೋದಾದ್ರೆ ನೀವು ಫೆರಮೋನ್ ಟ್ರಾಪ್ಸ್ ಹಾಕುವಂತದ್ದು, ಯೆಲ್ಲೋ ಸ್ಟಿಕ್ಕಿ ಟ್ರಾಪ್, ಹಳದಿ ಬಣ್ಣದ ಸ್ಟಿಕ್ಕಿ ಟ್ರಾಪ್, ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್, ಆಮೇಲೆ ಚೆಂಡು ಹೂವುಗಳನ್ನ ಹಾಕೋದು, ಸುತ್ತಲೂ ನೀವು ಬಿತ್ತನೆ ಮಾಡೋದು, ಇವೆಲ್ಲ ಮುಂಜಾಗ್ರತಾ ಕ್ರಮಗಳು. ಇದಕ್ಕೆ ಖರ್ಚು ಜಾಸ್ತಿ ಇರೋದಿಲ್ಲ. ಈ ಮುಂಜಾಗ್ರತಾ ಕ್ರಮಗಳನ್ನ ನೀವು ಕೈಗೊಂಡಿದ್ದೇ ಆದಲ್ಲಿ ನಿಮ್ಗೆ ಅಷ್ಟೊಂದು ಖರ್ಚಾಗೋದಿಲ್ಲ. ಯಾವಾಗ ನಾವು ಮುಂಜಾಗ್ರತೆ ಕ್ರಮ ಕೈಗೊಳ್ಳೋದಿಲ್ವೋ ಆವಾಗ ಏನಾಗುತ್ತೆ, ನಮ್ಗೆ ಮುಂದಿನ ದಿನಗಳಲ್ಲಿ ಕೆಮಿಕಲ್ ಸ್ಪ್ರೇ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಒಂದು ಕೆಮಿಕಲ್ ಜೊತೆಗೆ ಇನ್ನೊಂದು ಶಕ್ತಿ ಬರೋದಕ್ಕೆ, ಇನ್ನೊಂದು ಪ್ರೋಟೀನ್, ಇನ್ನೊಂದು ಯುಮಿಕ್ ಆಸಿಡ್ ಅಂತ ಹೇಳಿ ಮೂರ್ನಾಲ್ಕು. ಯಾವತ್ತೂ ರೈತರು ಒಂದು ಸಿಂಗಲ್ ಕೆಮಿಕಲ್ ಯಾವತ್ತೂ ಸ್ಪ್ರೇ ಮಾಡಲ್ಲ. ವಿಶೇಷವಾಗಿ ಮೆಣಸಿನಕಾಯಿಯಲ್ಲಿ ಹಾಗಾಗಿ ಖರ್ಚು ಆಟೋಮೆಟಿಕ್ ಆಗಿ ಜಾಸ್ತಿ. ನಾವು 1 ಹೆಕ್ಟೇರ್ಗೆ 40-50,000 ಅಂತ ಹೇಳ್ತಿದ್ವಿ ಫಸ್ಟ್, ಈಗ 1 ಹೆಕ್ಟೇರ್ಗೆ ರೈತರ ಪ್ರಕಾರ 1-1.5 ಲಕ್ಷ. ಹೌದೌದು, ಅಷ್ಟು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದಂತಹ ಸಮಸ್ಯೆ, ಮೆಣಸಿನಕಾಯಿ ಹಾಕ್ತಾರೆ, ಮೆಣಸಿನಕಾಯಿ ಹೂವು ಕಾಯಿ ಪ್ರಾರಂಭ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಎಲ್ಲ ನೋಡ್ತಾ ಇದ್ದೀವಿ ರೈತರ ಸಮಸ್ಯೆ ಅಂತಂದ್ರೆ ಗಿಡಗಳು ಒಣಗಲಿಕ್ಕೆ ಪ್ರಾರಂಭ ಆಗಿಬಿಡ್ತವೆ. ಬಹಳಷ್ಟು ಹೋದ ವರ್ಷ ಎಲ್ಲ ಸಾಕಷ್ಟು ಆಯ್ತಿದ್ವು ಗಿಡಗಳು, ಅಲ್ಲಲ್ಲೆಲ್ಲ ಎಕರೆ ಗಂಟಲೆ ಒಣಗ್ತಾ ಇತ್ತು ಗಿಡಗಳು, ಪ್ಯಾಚ್ ಆಗಿ. ಇದು ಏನು ಸಮಸ್ಯೆ, ರೈತರು ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಇದಕ್ಕೆ? ಹೋದ ವರ್ಷ ನಾವು ನೋಡಿದಾಗ ನಮ್ಗೆ ಮಳೆ ತುಂಬಾನೇ ಜಾಸ್ತಿ ಬಂದಿತ್ತು. ಇಷ್ಟು ವರ್ಷಗಳಲ್ಲಿ ಹೋದ ವರ್ಷ ತುಂಬಾನೇ ಮಳೆ ಜಾಸ್ತಿ ಬಂದಿತ್ತು. ಆ ಮಳೆ ಜಾಸ್ತಿ ಆದ ಕಾರಣದಿಂದ ನಮ್ಗೆ ಪ್ಯಾಥೋಜನ್ಸ್ ರೋಗದ ಅಣುಗಳು ಜಾಸ್ತಿ ಆಯ್ತು ಭೂಮಿಯಲ್ಲಿ. ಅದು ಆಗ್ತಾ ಇದ್ದಂಗೆ ಅದು ಸ್ಪ್ರೆಡ್ ಆಯ್ತು. ಒಬ್ಬೊಬ್ರಂತೂ ಹೊಲನ ಒಂದ್ಸಲ ಕೆಡಿಸಿ ಮತ್ತೆ ಇನ್ನೊಂದ್ಸಲ ಹಾಕಿದ್ರು, ಬಿತ್ತನೆ ಮಾಡಿದ್ರು. ಇದರಲ್ಲಿ ಸುಮಾರು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಒಂದೇದಾಗಿ ಈ ವರ್ಷ ಏನ್ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕವರು ಅಂತ ಹೇಳ್ತೇನೆ. ಒಂದೇದಾಗಿ, ಹಿಂದಿನ ವರ್ಷ ಯಾವ ಭೂಮಿಯಲ್ಲಿ ನೀವು ಮೆಣಸಿನಕಾಯಿಯನ್ನ ಹಾಕಿದ್ರು ಆ ಭೂಮಿಯಲ್ಲಿ ಈ ವರ್ಷ ಮೆಣಸಿನಕಾಯಿನ ಹಾಕಬಾರ್ದು. ಅಲ್ಲಿ ಹಾಕಬಾರ್ದು ಅಂತ ಭೂಮಿಗೆ? ಇಲ್ಲ, ಖಂಡಿತವಾಗಿಯೂ ಹಾಕಬಾರ್ದು. ಯಾಕೆಂದ್ರೆ ಹಿಂದಿನ ವರ್ಷ ಬಂದಂತಹ ರೋಗಾಣುಗಳು ಇನ್ನೂ 1-1.5 ವರ್ಷ ಆ ಭೂಮಿಯಲ್ಲಿ ಇರುತ್ತೆ. ಈಗ ನೀವು ಮೆಣಸಿನಕಾಯಿ ಹಾಕಿದ ಕೂಡಲೇ ಮತ್ತೆ ಅದಕ್ಕೆ ಊಟ ಸಿಕ್ಕದಂಗೆ ಆಗುತ್ತೆ, ಮತ್ತೆ ಅದು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆದಷ್ಟು ಯಾರಿಗೆ ಜಮೀನು ಇದೆಯೋ, ವ್ಯವಸ್ಥೆ ಇದೆಯೋ, ಅವರು ಹೋದ ವರ್ಷ ಹಾಕಿದ್ದ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಈ ವರ್ಷ ಮೆಣಸಿನಕಾಯಿನ ಹಾಕಬೇಡಿ. ಅದರ ಬದಲಾಗಿ ಬೇರೆ ಬೆಳೆಯನ್ನ ನೀವು ಹಾಕೊಳ್ಬಹುದು, ಶಿಫ್ಟ್ ಮಾಡಬೇಕು ಎವ್ರಿ ಇಯರ್. ಆ ಒಂದ್ಸಲ ಮೆಣಸಿನಕಾಯಿ, ಒಂದ್ಸಲ ಜೋಳ ಅಥವಾ ತೊಗರಿ, ಇನ್ನೊಂದ್ಸಲ ಮೆಣಸಿನಕಾಯಿ, ಆತರ ಚೇಂಜ್ ಮಾಡ್ತಾ ಇದ್ರೆ ತುಂಬಾನೇ ಅನುಕೂಲ, ಆ ರೋಗ ಬರಲಿ ಬರದೇ ಇರಲಿ. ಒಂದೇದು. ಎರಡನೇದು, ಇದು ಯಥೇಚ್ಛವಾಗಿ ನಮ್ಗೆ ಎಲ್ಲಿ ಅಂದ್ರೆ ನೀರು ಕಟ್ಟುವಂತಹ ಪ್ರದೇಶದಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದೆ. ಡ್ರಿಪ್ ಅಲ್ಲಿ ಅಷ್ಟಾಗಿ ನಮ್ಗೆ ಕಾಣಿಸ್ಕೊಂಡಿಲ್ಲ. ಸೊ ಡ್ರಿಪ್ ಅಲ್ಲಿ ಅಂದಾಗ ಏನಾಗುತ್ತೆ ಅಂದ್ರೆ ನೀರು ಒಂದು ಸ್ಪ್ರೆಡ್ ಆಗೋದು ತುಂಬಾ ಕಡಿಮೆ, ಒಂದ್ ಕಡೆಯಿಂದ ಮತ್ತೊಂದು ಕಡೆ ಹರಿದು ಹೋಗೋದಿಲ್ಲ ಆ ಜಾಗದಲ್ಲಿ ಅಷ್ಟೇ ಇರುತ್ತೆ. ರೋಗಾಣುಗಳು ಬಂದ್ರು ಅಷ್ಟೇ ಆ ಜಾಗದಲ್ಲಿ ಅಷ್ಟೇ ಇರುತ್ತೆ, ಸ್ಪ್ರೆಡ್ ಆಗಲ್ಲ ಈಸಿಯಾಗಿ. ಎಲ್ಲಿ ನಾವು ನೀರನ್ನ ಹಾಯಿಸ್ತೀವೋ ಅಂತ ಪ್ರದೇಶದಲ್ಲಿ ಈ ಒಂದು ರೋಗಗಳ ಸ್ಪ್ರೆಡ್ ತೀವ್ರತೆ ತುಂಬಾ ಜಾಸ್ತಿ ಇರುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ನಿಮ್ಗೆ ಡ್ರಿಪ್ ಫೆಸಿಲಿಟಿ ಇದ್ರೆ ದಯವಿಟ್ಟು ಡ್ರಿಪ್ನ ಹಾಕಿಸ್ಕೊಳ್ಳಿ. ಇದರಿಂದ ರೋಗ ಮತ್ತೆ ಕೀಟಗಳ ಹಾವಳಿಯನ್ನು ಕಂಟ್ರೋಲ್ ಮಾಡಬಹುದು, ಗಿಡಗಳನ್ನು ಸಹ ನಾವು ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಅಕಸ್ಮಾತ್ ನಾವೆಲ್ಲ ಹಾಕಿದೀವಿ ಈಗ ಆದ್ರೂ ರೋಗ ಎಲ್ಲರೂ ಕಾಣಿಸ್ಕೊಳ್ಳುತ್ತೆ ಅನ್ನೋಂತಹ ನಮ್ಗೆ ಭಯ ಇದ್ದೇ ಇರತ್ತೆ. ಅಂತ ಪಕ್ಷದಲ್ಲಿ ಇದೇನಿದ್ರು ನಮ್ಗೆ ಕಾಣಿಸ್ಕೋಬೇಕು ಅಂದ್ರೆ ಇಂತ ಒಂದು ರೋಗ ನಮ್ಗೆ ಸಸಿಕೊಳ್ಳೆ ರೋಗ ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ ಕೇವಲ ನಮ್ಗೆ ಸಸಿಗಳನ್ನ ನಾಟಿ ಮಾಡಿ ಒಂದರಿಂದ ಒಂದೂವರೆ ತಿಂಗಳೊಳಗಡೆ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ನಂತರ ದಿನಗಳಲ್ಲಿ ನಿಮ್ಗೆ ಏನಾದ್ರು ಯಥೇಚ್ಛವಾಗಿ ಮಳೆ ಆದ್ರೆ ಅಷ್ಟೇ ಕಾಣಿಸ್ಕೊಳ್ಳುತ್ತೆ, ಇಲ್ಲಾಂದ್ರೆ ಕಾಣಿಸಲ್ಲ ಯೂಶ್ವಲಿ. ಸೊ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬ್ಯಾವಿಸ್ಟಿನ್ 2-3 ಗ್ರಾಂ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನ ಬಡ್ಡೆಗೆ ಸುರಿಬೇಕು. ಕಾಂಡದ ಭಾಗಕ್ಕೆ ಚೆನ್ನಾಗಿ ತೊಯ್ಯುವ ರೀತಿ ಬುಡದ ಭಾಗ ಸುರಿಬೇಕು. ಸ್ಪ್ರೇ ಮಾಡಿದ್ರೆ ಇದರಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ತೊಯ್ಯುವ ಹಾಗೆ ಗಿಡ ಸುತ್ತಲೂ ಹಾಕಬೇಕು. ಹಾಕಬೇಕು. ಯಾವಾಗ ಹಾಕಬೇಕು? ನನ್ನ ಭೂಮಿಯಲ್ಲಿ ತೇವಾಂಶ ಇರಬಾರದು, ಅದು ಸ್ವಲ್ಪ ಒಣಗಿರಬೇಕು. ಈಗಿನ್ನೇನ್ ನೀರ್ ಕೊಡಬೇಕು ಅದಕ್ಕೆ ಅನ್ನುವಾಗ ನೀರ್ ಕೊಡೋ ಬದಲಾಗಿ ಬ್ಯಾವಿಸ್ಟಿನ್ ಪುಡಿಯನ್ನ ನಾವು ಬಡ್ಡೆಗೆ ಸುರಿಯೋದ್ರಿಂದ ಸುರಿದು ಅವತ್ತೆಲ್ಲ ಹಾಗೆ ಬಿಟ್ಟು ಒಂದು ದಿನದ ನಂತರ ನಾವು ಗಿಡಗಳಿಗೆ ನೀರನ್ನ ಒದಗಿಸಬೇಕು. ಆಲ್ರೆಡಿ ತೇವಾಂಶ ಜಾಸ್ತಿ ಇತ್ತು ಅಂತ ಪಕ್ಷದಲ್ಲಿ ನಾವು ಸುರಿದಾಗ ಅಷ್ಟು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ನಂತರ ಇದರ ಇನ್ನೊಂದು ನೀವು ಕಂಟ್ರೋಲ್ ಮೆಷರ್ ಮಾಡಬಹುದು ಏನು ಅಂತ ಹೇಳಿದ್ರೆ ಒಂದು ಕಾಂಬಿನೇಷನ್ ಇದು ಸಿಗುತ್ತೆ, ಪೌಡರ್ ಸಿಗುತ್ತೆ, ಒಂದು ಕಾರ್ಬನ್ ಡೈಸಿಮ್ ಮತ್ತೆ ಮ್ಯಾಂಕೋಜೆಬ್ ಅಂತ ಹೇಳಿ ಒಂದು ಕಾಂಬಿನೇಷನ್ ಸಾಫ್ ಅಂತ ಹೇಳಿ ನಮ್ಗೆ ಹೊರಗಡೆ ಕಮರ್ಷಿಯಲ್ ಆಗಿ ಸಿಗುತ್ತೆ. ಅದನ್ನ 1 ಗ್ರಾಮ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನೀವು ಬಡ್ಡೆಗೆ ಅಂದ್ರೆ ತೊಯ್ಯುವ ರೀತಿ ಚೆನ್ನಾಗಿ ಸುರಿದ್ರು ಸಹ ನೀವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬಹುದು. ಇನ್ನೊಂದು ಮುಖ್ಯವಾಗಿ ಮಾಡಬೇಕಾಗಿರೋ ಅಂಶ ಅಂತ ಹೇಳಿದ್ರೆ ದಯವಿಟ್ಟು ರೈತರು ಪ್ರತಿದಿನ ನೋಡ್ತಾ ಇರಬೇಕು ತೋಟದಲ್ಲಿ. ಒಮ್ಮೆಯವ್ರು ಏನ್ ಮಾಡ್ತಾರೆ, ಎಲ್ಲ ಒಂದು 25% ಒಣಗಿದಾಗ ಚಾಲು ಮಾಡ್ತಾರೆ, ಆತರ ಅಲ್ಲ. ಅದು ಒಂದ್ 2 ಗಿಡ ಎಲ್ಲ ಸತ್ತಿತ್ತಂದ್ರೆ ನೋಡ್ಬೇಕಂತಿರ್ತಾವ. ಫಸ್ಟ್ ಪ್ರತಿದಿನ ಹೋಗಿ ಹೊಲಕ್ಕೆ ಒಂದು ಬಾರಿ ನೀವು ಎಲ್ಲಾ ಕಡೆನು ಒಂದ್ಸಲ ಓಡಾಡ್ ಬಂದಾಗ ನಿಮ್ಗೆ ಒಂದೊಂದು ಗಿಡದ ಒಂದು ಬೆಳವಣಿಗೆನು ನಿಮ್ಗೆ ಗೊತ್ತಾಗತ್ತೆ. ಆತರ ಏನಾದ್ರು ನಿಮ್ಗೆ ಎಲ್ಲಾರು ಇತರ ರೋಗ ಎಲ್ಲಾರು ಕಾಣಿಸ್ತು ಅಥವಾ ಕೀಟಬಾಧೆ ಮುಟ್ಟರಾಗ ಏನಾದ್ರು ಕಾಣಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಆ ಗಿಡವನ್ನ ಕಿತ್ತು ಒಂದು ಕವರ್ ಅಲ್ಲಿ ಹಾಕೊಳ್ಳಿ ಅಥವಾ ಚೀಲದಲ್ಲಿ ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಗಿಡವನ್ನ ರೋಗ ಆಗಿರ್ಬೋದು ಕೀಟ ಆಗಿರ್ಬೋದು ಯಾವುದೇ ಆಗಿರ್ಬೋದು ನೀವು ಕಿತ್ತದ ಮೇಲೆ ಇಡೀ ಜಮೀನೆಲ್ಲ ಓಡಾಡಬಾರ್ದು. ಇಡೀ ಜಮೀನೆಲ್ಲ ಓಡಾಡಿದ್ರೆ ನಾವೇ ರೋಗಾಣುಗಳನ್ನ ಇಡೀ ಜಮೀನಿಗೆ ಸ್ಪ್ರೆಡ್ ಮಾಡ್ದಂಗಾಗತ್ತೆ. ಹಾಗಾಗಿ ಒಂದು ಚೀಲವನ್ನ ತಗೊಂಡೋಗಿ ಕಿತ್ತು ನೀವು ಆ ಚೀಲದಲ್ಲಿ ಹಾಕೊಂಡು ಬರ್ಬೇಕು, ಬಂದು ಅದನ್ನ ಸುಟ್ಟಾಕ್ಬೇಕು. ಮತ್ತೆ ಆ ಒಂದು ಜಾಗದಲ್ಲಿ ನಾವ್ ಎಲ್ಲಿ ಕಿತ್ತಿರ್ತೀವಲ್ಲ ಆ ಒಂದು ಜಾಗ ಮತ್ತೆ ಸುತ್ತಮುತ್ತಲಿರುವಂತಹ ಒಂದು 15 ಗಿಡಗಳಿಗೆ ನೀವು ಈ ಒಂದು ಬ್ಯಾವಿಸ್ಟಿನ್ ಅಥವಾ ಸಾಫ್ ಪೌಡರ್ನ ನೀವು ಬಡ್ಡೆಗೆ ಸುರಿದ್ರು ಸಾಕು, ಎಫೆಕ್ಟಿವ್ ಆಗಿ ಆ ರೋಗಾಣುಗಳನ್ನ ಅಲ್ಲೇ ಕಂಟ್ರೋಲ್ ಮಾಡಬಹುದು, ಸ್ಪ್ರೆಡ್ ಆಗದೆ ಇರೋದಿಲ್ಲ ಫರ್ದರ್ ಆಗಿ. ಸೊ ಈ ಒಂದು ಕಂಟ್ರೋಲ್ ಮೆಷರ್ಸ್ ನ ರೈತರು ಕೈಗೊಳ್ಳಬೇಕಾಗುತ್ತೆ. ಇನ್ನೊಂದು ಪ್ರಮುಖವಾದಂತ ಸಮಸ್ಯೆ ಮೆಣಸಿನಕಾಯಿಯಲ್ಲಿ ಸರ್, ಭಯಂಕರ ಹೂ ಉದುರ್ತಾ ಇದೆ, ಭಯಂಕರ ಹೂ ಬಿಟ್ಟದ ಮೆಣಸಿನಕಾಯಿ ಎಲ್ಲ ಉದುರ್ತಾ ಇದಾರೆ, ಏನ್ ಮಾಡ್ಬೇಕು? ಕಾಯಿಗಳು ಉದುರ್ತಾ ಇದಾವೆ, ಸಣ್ಣ ಸಣ್ಣ ಕಾಯಿಗಳು, ಹೂನು ಉದುರ್ತಾ ಇದೆ ಅಂತ ಹೇಳ್ತಿರ್ತಾರೆ. ಹೂವ ಉದುರೋದು ಮತ್ತೆ ಕಾಯಿ ಉದುರೋದು ಅದಕ್ಕೆ ಸುಮಾರು ಕಾರಣಗಳಿದೆ. ಒಂದು ಪೊಟ್ಯಾಶ್ ಕೊರತೆ ಆಗಿತ್ತು ಅಂತ ಹೇಳಿದ್ರು ಅದು ನಾವು ರಿಪ್ರೊಡಕ್ಟಿವ್ ಸ್ಟೇಜ್ ಅಂತ ಹೇಳ್ತೀವಿ, ಕಾಯಿ ಕಚ್ಚುವಂತಹ ಒಂದು ಸ್ಟೇಜ್. ಆ ಸ್ಟೇಜ್ ಅಲ್ಲಿ ಪೊಟ್ಯಾಶ್ ಅಂಶ ಗಿಡಗಳಿಗೆ ಜಾಸ್ತಿ ಬೇಕಾಗತ್ತೆ. ಸೊ ಆವಾಗ ಪೊಟ್ಯಾಶ್ ಅಂಶ ಗಿಡಗಳಲ್ಲಿ ಇರ್ಲಿಲ್ಲ, ಕೊಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ ಅದು ಎಲೆಗಳ ಮೇಲೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂವ ಇಲ್ಲ ಅಂದ ಪಕ್ಷದಲ್ಲಿ ಹೂವ ಬಿಟ್ಟಿತ್ತು ಅಂದ್ರೆ ನಮ್ಗೆ ಎಲೆಗಳ ಮೇಲೆ ಕಾಣಿಸಲ್ಲ, ಹೂವ ಮೇಲೆ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಅವಾಗ ಹೂವ ಉದುರುವಂತದ್ದು ಸಣ್ಣ ಸಣ್ಣ ಪಿಂದೆಗಳಾಗಿ ಉದುರುವಂತದನ್ನ ನಾವು ಕಾಮನ್ ಆಗಿ ನೋಡ್ತೇವೆ. ಅದು ಕೇವಲ ಪೊಟ್ಯಾಶ್ ಕೊರತೆಯಿಂದ ನಮ್ಗೆ ಹೆಚ್ಚಾಗಿ ಕಾಣಿಸುತ್ತೆ. ಇನ್ನೊಂದ್ ಏನಾಗುತ್ತೆ ಅಂದ್ರೆ ಅದು ಬ್ರೌನ್ ಕಲರ್ ಆಗಿ ಒಣಗಿ ಉದುರೋದು ನೋಡ್ತೀವಿ ನಾವು ಹೆಚ್ಚಾಗಿ. ಆತರ ಕಾಣಿಸ್ತು ಅಂದ್ರೆ ಅದು ಬೋರಾನ್ ಕೊರತೆಯಿಂದ ಆಗ್ತಾ ಇರತ್ತೆ. ಹಾಗಾಗಿ ನಾನು ಮುಂಚಿತವಾಗಿ ಹೇಳಿದೆ, ಪೊಟ್ಯಾಶ್ನ ಮತ್ತೆ ಲಘು ಪೋಷಕಾಂಶಗಳ ಮಿಶ್ರಣವನ್ನ ಕರೆಕ್ಟ್ ಟೈಮ್ ಅಲ್ಲಿ ನೀವು ಗಿಡಗಳಿಗೆ ಕೊಟ್ರೆ ಈ ತರ ಒಂದು ಕೊರತೆಯನ್ನ ನಾವು ನಿವಾರಿಸಬಹುದು. ಮೂರನೇದು ರೀಸನ್ ಏನಿರುತ್ತೆ ಅಂದ್ರೆ ಗಿಡಗಳು ಅಂದ್ರೆ ಜಮೀನನ್ನ ನಾವು ತುಂಬಾ ಒಣಗೋದಕ್ಕೆ ಬಿಟ್ಬಿಟ್ಟಿರ್ತೀವಿ. ಅಂದ್ರೆ ನೀರ್ ಕೊಟ್ಟಿರಲ್ಲ, ನೀರ್ ಸಿಕ್ಕಿರಲ್ಲ ಅಥವಾ ಕೆನಾಲ್ ಅಲ್ಲಿ ನೀರ್ ಬಂದಿರಲ್ಲ, ತುಂಬಾ ಒಣಗಿರುತ್ತೆ ಜಮೀನು. ನೀರ್ ಬಂತು ಅಂತ ಹೇಳಿ ಯಥೇಚ್ಛವಾಗಿ ನೀರನ್ನ ಕೊಟ್ಬಿಡ್ತೀವಿ. ಒಂದೇ ಸಲ ಯಥೇಚ್ಛವಾಗಿ ನೀರನ್ನ ಕೊಟ್ಟರು ಸಹ ನಮ್ಗೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ರಿಯಾಕ್ಷನ್ ತೋರಿಸೋದು ಹೂವುಗಳು ಉದುರುವಂತದ್ದು. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಯೂರಿಯಾ ಅಂಶವನ್ನ ಜಾಸ್ತಿ ಕೊಟ್ರು ಅಂದ್ರೆ ಹೂವು ಕಚ್ಚುವಂತಹ ಸಮಯದಲ್ಲಿ ಯೂರಿಯಾನ ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಕೊಡಬಾರದು. ಯೂರಿಯಾ ಅಂಶ ಅಲ್ಲೇನಾದ್ರು ಜಾಸ್ತಿ ಆಯಿತು ಅಂದ್ರೂ ಸಹ ಅಲ್ಲಿ ಎಥಿಲಿನ್ ಪ್ರೊಡಕ್ಷನ್ ಸಹ ಜಾಸ್ತಿ ಆಗುತ್ತೆ, ಹಾವು ಹೂವು ಮತ್ತೆ ನಮಗೆ ಪಿಂದೆಗಳು ಉದುರೋದನ್ನ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಇದಿಷ್ಟು ಕಾರಣಗಳಿರಬಹುದು, ಒಂದೇ ಕಾರಣ ಅಂತ ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೊನೆಯದಾಗಿ ರೈತರಿಗೆ ಮೆಣಸಿನಕಾಯಿ ನೋಡ್ರಿ, ಈಗ ಆಗಸ್ಟ್ನಲ್ಲೂ ಕೆಲವೊಂದು ಜನ ರೈತರು ನಾಟಿ ಮಾಡ್ತಾರೆ, ಆಗಸ್ಟ್ ಮುಗಿಯೋರಿಗೂ ನಾಟಿ ಮಾಡ್ತಿರ್ತಾರೆ. ಎಲ್ಲಿವರೆಗೆ ಇದಕ್ಕೆ ನಿಗದಿತವಾದಂಥ ಒಂದು ಕಾಲ ನಾಟಿ ಮಾಡಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಮೆಣಸಿನಕಾಯಿಯನ್ನು ಬೆಳಿಲಿಕ್ಕೆ? ಯೂಶ್ವಲಿ ನಾವೇನು ಹೇಳ್ತೀವಿ ಅಂದರೆ ಜೂನ್ ಜುಲೈ ತಿಂಗಳು ತುಂಬ ನಿರ್ದಿಷ್ಟವಾಗಿರುವಂತಹ ಕಾಲ ಅಂತ ಹೇಳ್ತೀವಿ. ಯಾಕೆಂದರೆ ಹೂವು ಮತ್ತು ನಮಗೆ ಕಾಯಿ ಬರುವಂಥ ಸಮಯ ಚಳಿಗಾಲಕ್ಕೆ ಮೀಟ್ ಆಗಬಾರ್ದು, ಹೌದು, ಚಳಿಗಾಲಕ್ಕೆ ಹೊಂದಬಾರದು. ಯಾಕೆಂದ್ರೆ ಚಳಿಗಾಲಕ್ಕೆ ಒಂದ್ಸಲ ಹೊಂದಿತು ಅಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ಡೆವಲಪ್ಮೆಂಟ್ಸ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ನಮ್ಗೆ ಹೂವು ಮತ್ತೆ ಕಾಯಿ ಚೆನ್ನಾಗಿ ಬಂದಿರಬೇಕು. ಆವಾಗ ಏನಾಗುತ್ತೆ, ಚಳಿಗಾಲ ಬಂದ್ರು ಸಹ ಕೇವಲ ಬಣ್ಣ ಅಷ್ಟೇ ಬರ್ತಾ ಇರತ್ತೆ, ಸೊ ಆವಾಗ ಬಣ್ಣ ಚೆನ್ನಾಗಿ ಬರುತ್ತೆ, ಅದು ಮಾಡಬಹುದು. ಸೊ ಹಾಗಾಗಿ ಜೂನ್ ಜುಲೈ ತಿಂಗಳು ತುಂಬಾ ಶ್ರೇಷ್ಠ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಮ್ಗೆ ಮಳೆ ಇಷ್ಟು ವರ್ಷ ನಮ್ಗೆ ಲೇಟ್ ಆಗಿ ಬರ್ತಾ ಇದ್ದಿದ್ದರಿಂದ ಆಗಸ್ಟ್ ವರ್ಗೂ ಬಿತ್ತನೆಯನ್ನ ಮಾಡ್ತಾ ಇದ್ರು. ಸೊ ಈ ವರ್ಷ ಎಲ್ಲ ಮಳೆ ಬೇಗನೆ ಬಂದಿರೋದ್ರಿಂದ ಆದಷ್ಟು ರೈತರು ಜೂನ್ ಜುಲೈ ಆಗಸ್ಟ್ 15ರ ಒಳಗಡೆ ನೀವು ನಾಟಿ ಮಾಡೋದು ತುಂಬಾನೇ ಸೂಕ್ತ. ಇಲ್ಲ ನಾವು ಚಳಿಗಾಲಕ್ಕೆ ನಾವು ಬೆಳಿತೀವಿ ಬೆಳೆಯನ್ನ ಅನ್ನೋ ಅಂತವ್ರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಾಟಿಯನ್ನ ಮಾಡಬಹುದು. ಅಕ್ಟೋಬರ್ ನವೆಂಬರ್ ನಲ್ಲಿ ನಾಟಿ ಮಾಡಬಹುದು. ನಾಟಿ ಮಾಡಿದಾಗ ನಂತರ ಅವರಿಗೆ ಬೇಸಿಗೆಯಲ್ಲಿ ಕಾಯಿಗಳು ಹಾರ್ವೆಸ್ಟ್ಗೆ ಅಂದ್ರೆ ಕಟಾವು ಮಾಡೋದಕ್ಕೆ ಸಿದ್ಧವಾಗಿರುತ್ತೆ. ಸೊ ಆತರ ಮಾಡ್ಕೋಬಹುದು. ಇಲ್ಲಾಂದ್ರೆ ಜನವರಿ ಫೆಬ್ರವರಿ ಎಲ್ಲವನ್ನು ಸಹ ನಾಟಿಯನ್ನ ಮಾಡ್ಕೋಬಹುದು. ಜೂನ್ ಜುಲೈ ಅಕ್ಟೋಬರ್ ನವೆಂಬರ್ ಮತ್ತೆ ಜನವರಿ ಫೆಬ್ರವರಿ ಮೂರು ಕಾಲಗಳಲ್ಲೂ ಸಹ ನಾವು ಮೆಣಸಿನಕಾಯಿಯನ್ನ ಬೆಳಿಬಹುದು. ಒಳ್ಳೆಯದು ಡಾಕ್ಟರ್ ಹೇಮಲತಾ ಅವರು, ಇದುವರೆಗೆ ಮೆಣಸಿನಕಾಯಿಯನ್ನು ಬೆಳೆಯುವಂಥ ರೈತರಿಗೆ ಕೆಲವೊಂದಿಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಲಿ. ರೈತರು ಏನಾದರೂ ವಿಶೇಷವಾದಂಥ ಮಾಹಿತಿ ಬೇಕಾಗಿತ್ತಂದ್ರೆ ನಿಮ್ಮ ಫೋನ್ ಸಂಖ್ಯೆಯನ್ನು ಒಮ್ಮೆ ರೈತರಿಗೆ ಹೇಳ್ತೀರಾ? ಖಂಡಿತವಾಗಿ. 7676205 2050 9300. ಒಳ್ಳೆಯದು ಡಾಕ್ಟರ್ ಹೇಮಲತಾ ಅವರೇ, ಇದುವರೆಗೆ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸಲು ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ತಜ್ಞರಾದ ಡಾ ಹೇಮಲತಾ ಕೆಜಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ಡಾ ವಿಜಿ ಭಾವಲತಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ 2 ದಿನ ಅಲ್ಲಲ್ಲೇ ಮೋಡ ಕವಿದ ವಾತಾವರಣವಿದ್ದು ಹಗುರದಿಂದ ಸಾಧಾರಣ ಮಳೆ ಆಗುವ ಅವಕಾಶ ಇದೆ. ಗರಿಷ್ಠ ಉಷ್ಣಾಂಶ 29.5 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22.5 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 78% ಇರುವ ಮತ್ತು ಕನಿಷ್ಠ ಆರ್ದ್ರತೆಯು 53% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 25 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಶೇಂಗಾ. ಶೇಂಗಾದ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆ ಕಂಡುಬಂದಲ್ಲಿ 0.5 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಅಥವಾ 2 ಗ್ರಾಂ ಕ್ಲೋರೋಥೆಲೋನಿಲ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಟೊಮ್ಯಾಟೋ. ಟೊಮ್ಯಾಟೊ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೂ ಉತ್ತಮ ಕಾಲ. ಆರ್ಕ ಅಬೇದ್ ಸಂಕರಣಾ ತಳಿಯು ಬಹುರೋಗ ನಿರೋಧಕ ಶಕ್ತಿಯ ಗುಣವನ್ನು ಹೊಂದಿರುತ್ತದೆ. ಈ ತಳಿಯು ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆ ಸಮಯದಲ್ಲಿ ಬೆಳೆಯಲು ಸೂಕ್ತವಾಗಿದ್ದು, ಕುರಿ ಮಳೆಗಾಲದಲ್ಲಿ ಬೆಳೆದು ನಿಂತು ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ